ಒಂದು ವರ್ಷಕ್ಕೆ ಯಾವಾಗಲೋ ಒಂದು ಒಂದು ಎರಡು ಮೂರು ತಿಂಗಳಲ್ಲಿ ಒಂದೊಂದೊಂದು ಕುರಿ ಮರಿಗಳನ್ನು ಮಾರಬಹುದು. ಆ ರೀತಿ ಮಾರಿದಾಗ ಅವರಿಗೆ ಬಂದಂಥ ಅಷ್ಟು ಹಣ ಲಾಭ ಅಂತ ಅನ್ನಿಸ್ಕೋಬೋದು. ಯಾಕೆಂದರೆ ವಿಶೇಷವಾಗಿ ಅವರು ಅದಕ್ಕಾಗಿ ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟ್ಸ್ನ ಮಾಡೋದಿಲ್ಲ ಕಾಂಪೋಸಿಟ್ ಫಾರ್ಮಿಂಗಲ್ಲಿ. ಅವ್ರ ಜೊತೆಗೆ ಹೋದಾಗ ಕರ್ಕೊಂಡು ಹೋಗ್ತಾರೆ, ಮೇಯಿಸ್ತಾರೆ, ತೋಟದಲ್ಲಿರ್ತಾರೆ, ವಾಪಸ್ ಬರ್ತಾರೆ, ಮತ್ತು ಮನೆಯಲ್ಲಿ ಅವರಿದ್ದಂಥ ದವಸ ಧಾನ್ಯಗಳು ಏನು ಉಳ್ಕೊಂಡಿರ್ತವೆ ಅಥವಾ ಅದಕ್ಕಾಗಿ ಅಂತ ರಿಸರ್ವ್ ಮಾಡಿರೋಂಥ ದವಸ ಧಾನ್ಯಗಳು ಕೊಡ್ತಾ ಇರ್ತಾರೆ. ಇನ್ವೆಸ್ಟ್ಮೆಂಟ್ ಅನ್ನೋವಂಥದ್ದು ಕಣ್ಣಿಗೆ ಕಾಣೋದಿಲ್ಲ, ಆದರೆ ರಿಟರ್ನ್ಸ್ ಅನ್ನೋವಂಥದ್ದು ಕಣ್ಣಿಗೆ ಕಂಡರೂ ಕೂಡ ಅದು ಗಣನೀಯವಾಗಿರೋದಿಲ್ಲ. ಅದೇ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ಪ್ರತಿ ತಿಂಗಳು ಒಬ್ಬ ರೈತ ಒಂದು 10-15 ಕುರಿ ಮರಿಗಳನ್ನು ಮಾರಾಟ ಮಾಡಿದಾಗ ಆತನಿಗೆ ಬರುವಂಥ ಹಣ ಏನಾಗುತ್ತೆ, ಲಕ್ಷಗಟ್ಟಲೆ ಅನಿಸುತ್ತೆ. ಆವಾಗ ಅದು ಒಂದು ಉದ್ದಿಮೆ ಲಾಭದಾಯಕ ಅನಿಸುತ್ತೆ. ಅದೇ ಒಂದು ಎರಡು ಕುರಿ ಮರಿಗಳನ್ನು ಮಾಡಿದಾಗ ಆತನಿಗೆ ಅದು ಲಾಭದಾಯಕ ಅಥವಾ ಹಣ ಬಂತು ಅಂತ ಅನಿಸೋದಿಲ್ಲ. ಸೊ ಆದ್ದರಿಂದ ನಾವು ಡಿಫ್ರೆನ್ಷಿಯೇಟ್ ಹೇಗೆ ಮಾಡ್ತೀವಿ ಅಂದರೆ, ಚಿಕ್ಕ ಮಟ್ಟದಲ್ಲಿ ಮಾಡಿದಾಗ ಅವನೇನು ಮಾಡ್ತಾನೆ, ಅವನ ಒಂದು ಸಂದರ್ಭಕ್ಕೆ ಅವನ ಕಷ್ಟಗಳಿಗೆ ಅನುಗುಣವಾಗಿ ಕುರಿಗಳನ್ನು ಮಾರ್ಕೋಬೋದು. ಈಗ ಯಾವುದೋ ಒಂದು ಏನೋ ವಸ್ತು ತರಬೇಕಾಗಿರುತ್ತೆ ಮನೆಗೆ, ಯಾರಿಗೋ ಹುಷಾರಿರೋದಿಲ್ಲ ಅಥವಾ ಇನ್ನೇನೋ ಖರ್ಚಿಗೆ ಬೇಕಾಗಿರುತ್ತೆ, ಅಂಥ ಸಂದರ್ಭದಲ್ಲಿ ಒಂದು ಕುರಿ ಮಾರ್ಕೊಳ್ತಾನೆ, ಅವನ ಹತ್ರ ದುಡ್ಡು ಉಳಿಯೋದಿಲ್ಲ ಅದು. ಅದೇ ಒಂದು ಉದ್ಯಮ ಅಂತ ಮಾಡಿದಾಗ ಏನಾಗುತ್ತೆ, ಅವನು ಲೆಕ್ಕ ಹಾಕ್ತಾನೆ, ನಾನು ಇಷ್ಟು ದುಡ್ಡು ಹಾಕಿ ತಂದಿದ್ದೆ, ಇಷ್ಟು ದುಡ್ಡು ಖರ್ಚಾಯಿತು, ಇಷ್ಟು ದುಡ್ಡು ಉಳೀತು, ಸೊ ಇದೊಂದು ಲಾಭ ಆಯಿತು ನನಗೆ ಅಂತ ಆತನಿಗೆ ಒಂದು ಅನುಭವಕ್ಕೆ ಬರುತ್ತೆ. ಸೊ ಆ ಅನುಭವ ಮಾಡುವಂಥದ್ದೇ ಲಾಭದಾಯಕ ಉದ್ಯಮ ಅಂತ ನಾನು ಅಂದ್ಕೊಳ್ತೀನಿ. ಡಾಕ್ಟ್ರೆ, ಸಾಮಾನ್ಯವಾಗಿ ಕುರಿಗಳನ್ನು ನಡೆದಾಡೋ ಬ್ಯಾಂಕ್ ಅಂತಾರೆ, ಕಷ್ಟ ಬಂದಾಗ ಮಾರ್ಕೊಳ್ಳಪ್ಪ ಅಷ್ಟೇ ಸಾಕು ಅನ್ನೋದೇ ಹಿರಿಯರು ಹೇಳೋವಂಥ ಮಾತು. ಹಾಗಾಗಿ ಯಾವ ರೀತಿ ನಾವು ಇದನ್ನು ಪರಿಗಣಿಸಬೇಕು ಅಂತೀರಿ? ಅದು ಯೂಶ್ವಲಾಗಿ ಮಾನಸಿಕ ಸ್ಥಿತಿ ಮೇಲೆ ಹೋಗುತ್ತೆ. ಈಗ ಏನಾಗಿದೆ, ಭಾಳಷ್ಟು ಯುವಕರು ಈ ಒಂದು ಉದ್ಯಮದ ಮೇಲೆ ಆಸಕ್ತರಾಗಿದ್ದಾರೆ, ಭಾಳಷ್ಟು ಎಜುಕೇಟೆಡ್ ಕ್ಲಾಸಸ್ ಕೂಡ ಆಸಕ್ತರಾಗಿದ್ದಾರೆ. ಈಗ ನಾವು ಪರಿಗಣಿಸೋದು ಹೇಗೆ ಅಂತ ಹೇಳಿದ್ರೆ, ಪ್ರಮಾಣದ ಮೇಲೆ ನಾವು ಪರಿಗಣಿಸಬೇಕು. ಅಂದರೆ ಚಿಕ್ಕ ಪ್ರಮಾಣದಲ್ಲಿ ಮಾಡ್ತೀವ, ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವ ಅಂತ. ಅವರು ನಿರುದ್ಯೋಗಿಗಳಾಗಿದ್ದರೆ ಅಥವಾ ಉದ್ಯೋಗದಲ್ಲಿ ಒಂದು ಬದಲಾವಣೆ ಬಯಸಿದ್ರೆ, ಫಾರ್ ಎಕ್ಸಾಂಪಲ್ ಈಗ ITBT ಅವ್ರು ಇರ್ಬೋದು, ಅವರೆಲ್ಲ ಅಲ್ಲಿ ಕೆಲಸ ಮಾಡಿ ಬೇಜಾರಾಗಿರೋವಂಥವ್ರು ಭಾಳಷ್ಟು ಜನ ಬಂದು ಫಾರ್ಮ್ ಮಾಡಿರೋ ಅವ್ರು ನೋಡಿದ್ದೇವೆ ನಾವು. ಮತ್ತು ಕೆಲವು ಜನ ಎಕನಾಮಿಕ್ಸ್ನ ಓದಿ ಇದ್ರೆ, ಎಕನಾಮಿಕ್ಸ್ನನ್ನು ಓದಿ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಬಂದಿರೋವಂಥವ್ರು ಇದ್ದಾರೆ. ಆದ್ದರಿಂದ ಈ ಉದ್ಯಮನ, ಈ ಒಂದು ಸಾಕಾಣಿಕೆನ ಉದ್ಯಮವಾಗಿ ಪರಿಗಣಿಸೋದ್ರಲ್ಲಿ ಬಹಳಷ್ಟು ಅರ್ಥ ಇದೆ, ಲಾಭ ಇದೆ. ಅಂದರೆ ಮಾಡಿದ್ರೆ ಇದನ್ನು ಉದ್ಯಮವಾಗಿ ಮಾಡಬೇಕು ಅನ್ನೋವಂಥದ್ದು ತಮ್ಮ ವಿಚಾರನ? ಡೆಫಿನೆಟ್ ಆಗಿ ಉದ್ಯಮೋತ್ತರ ಮಾಡಿದ್ರೆ ಲಾಭ ಜಾಸ್ತಿ ಇರುತ್ತೆ, ಆದ್ದರಿಂದ ಉದ್ಯಮೋತ್ತರ ತಗೊಳ್ಳೋದೇ ಒಳ್ಳೆಯದು ಅಂತ ಅನ್ಸುತ್ತೆ ನನಗೆ. ಹಾಗಾದರೆ ಒಂದು ಲಾಭದಾಯಕವಾದ ಉದ್ಯಮ, ಹೌದು, ಅದಕ್ಕೆ ಏನು ನಾವು ಪಿಲ್ಲರ್ಸ್ ಅಂತ ಹೇಳೋದಾದರೆ, ಹೌದು, ಏನೇನಿದ್ದಾವೆ 4 ಅಥವಾ 5 ಪಿಲ್ಲರ್ಸು? ಒಂದು ದೂರವಾಣಿ ಕರೆ ಇದೆ, ಮಾತನಾಡಿ ಆಮೇಲೆ ಮುಂದಕ್ಕೆ ಹೋಗೋಣ ಡಾಕ್ಟ್ರೆ. ಎಸ್ ಸರ್, ಎಸ್ ಸರ್. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್, ಕಿತ್ತೂರಿಂದ ಬಾಲಸುಬ್ರಹ್ಮಣ್ಯಂ. ಹೇಳಿ ಸರ್, ಬಾಲಸುಬ್ರಹ್ಮಣ್ಯಂ ಅವರು. ಸರ್, ಇದು ಕುರಿ ಮತ್ತು ಮೇಕೆಗಳಲ್ಲಿ ಕೃತಕ ಗರ್ಭಧಾರಣೆ ಸಂಶೋಧನಾ ಹಂತದಲ್ಲಿ ಇದೆ ಅಂತ ಹೇಳಿದ್ರು. ಹೌದು, ಹೌದು. ಈಗ ಹೇಗಿದೆ ಸರ್? ಇಲ್ಲ, ಈಗಲೂ ಕೂಡ ಸಂಶೋಧನೆ ಅಂತ ಏನಿಲ್ಲ, ಈಗ ಫೀಲ್ಡ್ ಲೆವೆಲಲ್ಲಿ ನಾವು ಇನ್ಸಮಿನೇಷನ್ಸ್ ಮಾಡಿಸ್ತಾ ಇದ್ದೇವೆ. ಎಸ್ಪೆಷಲಿ ಮೇಕೆಗಳಲ್ಲಿ ಇದನ್ನು ಭಾಳ ಪ್ರಾಕ್ಟೀಸಲ್ಲಿದೆ. ಸೊ ಮೇಕೆಗಳಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಕುರಿಗಳಲ್ಲಿ ಹೇಗೆ ಸರ್? ಕುರಿಗಳಲ್ಲಿ ಇನ್ನೂ ಅಷ್ಟಾಗಿ ಇಲ್ಲ. ಇಲ್ಲ, ಅದಕ್ಕಿಂತನೂ ಕೂಡ ಲಾಭದಾಯಕವಾಗಿ ನೋಡಿದಾಗ ಅದು ಬೇಡ ಅಂತ ಅನ್ಸುತ್ತೆ. ಸರಿ ಸರ್, ಥ್ಯಾಂಕ್ ಯು. ಒಳ್ಳೆಯದು ಬಾಲಸುಬ್ರಹ್ಮಣ್ಯ ಅವರೇ, ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್ ನಮಸ್ತೆ ಸರ್. ಹೇಳಿ ಸರ್, ಯಾರು? ಸರ್ ನಂಜನಗೂಡು ತಾಲೂಕು ನಗರಲೆ ಶಿವಣ್ಣ ಸರ್. ಹೇಳಿ ಹೇಳಿ ಶಿವಣ್ಣ ಅವರೇ. ಸರ್ ಡಾಕ್ಟರ್ ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳಿ ಶಿವಣ್ಣ ಅವರೇ. ಸರ್ ನಮ್ಮ ಹತ್ರ 4 ಕುರಿ ಇದೆ ಸರ್. ಹಾ ಸರ್, ಈಗ ಕುರಿ ಮಧ್ಯೆ ಹುಷಾರು ತಪ್ಪು ಅಥವಾ ಮಿಸ್ ಆಗಿ ಏನಾರು ಮೇಯ್ಸಕ್ ಹೋದಾಗ ನಾಯಿಂಗಿ ಮತ್ತೆ ಬೇರೆ ಕಚ್ಚಿಬಿಟ್ಟು ಸಾಯಿಸ್ಬಿಟ್ಟಾಗ ಇನ್ಶೂರೆನ್ಸ್ ಮಾಡಿಸ್ಬೇಕಾಯ್ತು, ಅದು ಯಾವ ಥರ ಮಾಡ್ಬೇಕು ಸರ್? ಶಿವಣ್ಣವರೇ, ಈಗ ಇನ್ಶೂರೆನ್ಸ್ ಮಾಡಿಸುವಂಥ ಹಣ ಮತ್ತೆ ನೀವು ಅದನ್ನ ಆ ಕುರಿ ಬೆಲೆ ಹೆಚ್ಚು ಕಡಿಮೆ ರೈತನಿಗೆ ಹೊರೆ ಆಗುತ್ತೆ. ಯಾವುದು ಇನ್ಶೂರೆನ್ಸ್ನ ಪ್ರೀಮಿಯಂ ಹಣ ಇದೆಯಲ್ಲ, ಅದು ಹೊರೆ ಆಗುತ್ತೆ. ಅದು ಹೇಗೆ ಅಂದರೆ, ಈಗ ನೀವು ಒಂದು 5,000 ರೂಪಾಯಿ ಬೆಲೆ ಬಾಳೋವಂಥದ್ದು, 10,000 ರೂಪಾಯಿ ಬೆಲೆ ಬಾಳೋ ಕುರಿನ ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ಹೆಚ್ಚು ಕಡಿಮೆ 1,200-1,400 ರೂಪಾಯಿ ಪ್ರೀಮಿಯಂ ಕಟ್ಟಬೇಕಾಗುತ್ತೆ. ನೀವು ಮಂತ್ಲಿ ಕೊಡ್ತಾನೆ ಸರ್? ಮಂತ್ಲಿ ಅಲ್ಲ, ವರ್ಷಕ್ಕೆ. ಇದನ್ನ ಎಲ್ಲವನ್ನು ಗಮನಕ್ಕೆ ಕಟ್ಟು. ಈಗ ಹಸು ಆದ್ರೆ ಏನ್ ಮಾಡ್ತೀವಿ ನಾವು, 3 ವರ್ಷ 4 ವರ್ಷ 5 ವರ್ಷ ಸಾಕ್ತಿವಿ, 1-2 ಕರು ತಗೋತೀವಿ. ಆದ್ರೆ ಕುರಿಗಳಲ್ಲಿ ಏನ್ ಮಾಡ್ತೀವಿ ನಾವು, ಮಾರ್ಬಿಡ್ತೀವಿ. ಆದ್ರಿಂದ ಆ ತರದ ಆಕಸ್ಮಿಕ ಸಾವುಗಳೇನಾರು ಕಂಡು ಬಂದಲ್ಲಿ ಸರ್ಕಾರದಿಂದ ಅದಕ್ಕೆ ಇದನ್ನ ಕೊಡುವಂಥದ್ದು, ಪರಿಹಾರ ಕೊಡುವಂಥದ್ದು ಇದೆ, ಅನುಗ್ರಹ ಯೋಜನೆ ಅನ್ನೋದಿದೆ. ಅದರಲ್ಲಿ ನಾವು 3,000 ರೂಪಾಯಿಗಳನ್ನು 6 ತಿಂಗಳು ಒಳಗಡೆ ಇರುವಂಥದ್ದಕ್ಕೆ ಮತ್ತು 6 ತಿಂಗಳು ದಾಟಿರುವಂಥದ್ದಕ್ಕೆ 5,000 ರೂಪಾಯಿ ಕೊಡುವಂಥ ಯೋಜನೆ ಇತ್ತು. ಈಗ ಆ ಯೋಜನೆ ಈ ಸಲೀನೂ ಕೂಡ ನೆಕ್ಸ್ಟು ನೋಡಬೇಕು ನಾವು ಯಾವ ರೀತಿ ಅದು ರೂಪ ತಗೊಳುತ್ತೆ ಅಂತ. ಸೊ ಪರಿಹಾರ ಅಲ್ಲಿ ಸಿಗ್ತಾ ಇರೋದ್ರಿಂದ ಇನ್ಶೂರೆನ್ಸು ಅಷ್ಟೊಂದೇನು ಅಡ್ವೈಸಬಲ್ ಅಲ್ಲ. ಆಗಲೇ ಶಿವಣ್ಣವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ನಮಸ್ಕಾರ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಹೇಳಿ ಸರ್. ಶ್ರೀ ನರಸೀಪುರ ತಾಲೂಕು ಸೋಸ್ಟ್ರೆ ಗ್ರಾಮದಿಂದ ಶತ್ರು ಮಾಡ ನಮಸ್ಕಾರಗಳು ಕಾರ್ಯಕ್ರಮ ಸ್ವಾಗತ ಗುರುಗಳ. ಶೆಟ್ರೆ ನಮಸ್ಕಾರ ಹೇಳ್ರಿ. ನಂದು ಏನ್ ಪ್ರಶ್ನೆ ಇದೆ ಗುರುಗಳ? ಹಾ, ಕೊಟ್ಟಿಗೆಲ್ಲಿ ಕುರಿ ಆಡುಗಳನ್ನ ಒಂದೇ ಕೊಟ್ಟಿಗೆ ಸಾಕ್ಬೋದು ಅಂತ ಒಂದ್ ಪ್ರಶ್ನೆ. ಎರಡನೇ ಪ್ರಶ್ನೆ, ಈಗ ಆಧುನಿಕ ಎಲ್ರು ಇದು ಕುರಿಗಳಿಗೆ ಇವಕ್ಕೆಲ್ಲ ಸುಣ್ಣದ ನೀರು ಕುಡಿಸಿ ಅಂತಲ್ಲ, ಯಾಕೆ ನಮ್ ತಾತನ ಕಾಲದಲ್ಲಿ ಈ ಪದ್ಧತಿ ಇರ್ಲಿಲ್ಲ, ಈಗ ಹೊಸದಾಗಿ ಇವಾಗ ಮಾಡ್ತಿದ್ರು, ಅಭಿಪ್ರಾಯ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ ಗುರುಗಳ. ಶಿವಣ್ಣವರೇ, ಶೆಟ್ರೆ, ಮೊದಲನೇದಾಗಿ ಕುರಿ ಮತ್ತು ಆಡುಗಳನ್ನ ಜೊತೆಯಲ್ಲಿ ಸಾಕುವಂತದ್ರಲ್ಲಿ ಏನು ತಪ್ಪೇನು ಇಲ್ಲ, ಸಾಕಬಹುದು. ಆಯ್ತಾ, ಚಿಕ್ಕ ಪ್ರಮಾಣದಲ್ಲಿ ನಾವು ಮಾಡ್ತಿರೋದ್ರಿಂದ ತಪ್ಪೇನು ಆಗೋದಿಲ್ಲ. ಆದರೆ ಸಂಪೂರ್ಣ ಗರ್ಭದಲ್ಲಿರುವಂಥ ಕುರಿಗಳಿದ್ದರೆ ಅವುಗಳನ್ನು ಬೇರೆ ಇಡಿ, ಆಡೆ ಆಗಿರ್ಬೋದು ಕುರಿನೇ ಆಗಿರ್ಬೋದು ಅದನ್ನು ಬೇರೆ ಕಟ್ಕೊಳ್ಳಿ, ಅದನ್ನು ಜೊತೆ ಬಾಕಿ ಇದನ್ನೆಲ್ಲ ಜೊತೆಗೆ ಬಿಡೋದ್ರಲ್ಲಿ ಏನು ತಪ್ಪಿಲ್ಲ. ಎರಡನೇದಾಗಿ, ಸುಣ್ಣದ ತಿಳಿ ಕೊಡೋವಂಥದ್ದನ್ನ ಜನ್ರಲಾಗಿ ನಾವೇನು ಅಡ್ವೈಸ್ ಮಾಡೋದಿಲ್ಲ, ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಕಡೆಗಳಲ್ಲೂ ಅದನ್ನು ನಾವು ಎಲ್ಲೂ ಕೂಡ ಅದನ್ನು ಹೇಳ್ತಾ ಇಲ್ಲ. ಆದರೆ ಔಷಧಿ ರೂಪದಲ್ಲಿ, ಔಷಧ ರೂಪದಲ್ಲಿ, ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಔಷಧ ರೂಪದಲ್ಲಿ ಕೊಡುವಂಥ ನೆಸೆಸಿಟಿ ಇದ್ದಾಗ, ಆ ಅಗತ್ಯತೆ ಇದ್ದಾಗ ಪಶುವೈದ್ಯರು ರೆಕಮೆಂಡ್ ಮಾಡಿದ್ರೆ ಮಾತ್ರ ಕೊಡಿ, ಇಲ್ಲ ಅಂದ್ರೆ ಬೇಕಾಗಿಲ್ಲ. ಧನ್ಯವಾದ ಶೆಟ್ರೆ, ಧನ್ಯವಾದ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್ ಹೇಳಿ ಸರ್. ಆಧಾರ ಸ್ತಂಭಗಳು ಲಾಭದಾಯಕ. ಇನ್ನೊಂದು ದೂರವಾಣಿ ಕರೆ ಇದೆ ಸರ್, ಮಾತನಾಡೋಣ. ನಮಸ್ತೆ ಹೇಳಿ ಸರ್, ಯಾರು ಎಲ್ಲಿಂದ? ನಮಸ್ತೆ ಸರ್, ಚಂದ್ರು ಸರ್, ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ. ಹೇಳಿ ಚಂದ್ರು, ನಿಮ್ಮ ರೇಡಿಯೋ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ. ಆಯ್ತು ಸರ್. ಹೇಳಿ ಹೇಳಿ ಸರ್. ಈ ಕುರಿಗಳು ಒಂದು ಹೊಟ್ಟೆ ಬಿರುಸ್ಕೊಂಡು ಇದಾಗ್ಬಿಡ್ತಾವಲ್ಲ ಸರ್, ಒಂದ್ ಅರ್ಧ ಗಂಟೆಗೆ ಇದಾಗ್ಬಿಡ್ತಾರೆ ಸರ್, ಸತ್ತಾಯ್ತಾವ. ಚಂದ್ರು ಅವರೇ, ಪ್ರಶ್ನೆ ಏನು ಅಂದರೆ, ನಾವು ಕುರಿ ಮೇಯ್ಸಕ್ಕೆ ಹೋದಾಗ ಸ್ವಲ್ಪ ಒಂದು 2-3 ಅಂಶಗಳನ್ನು ಗಮನ ಹಾಕಬೇಕು. ಏನು ಅಂದರೆ, ರೈತರುಗಳು ಯಾವ ಜಮೀನಿನಲ್ಲಿ ಔಷಧಿಗಳನ್ನು ಹೊಡೆದಿರುವಂಥದ್ದು ಇರ್ತದೆ ಅಂಥ ಸಂದರ್ಭಗಳಲ್ಲಿ ಮಾತ್ರ ನಾವು ಇದನ್ನು ನೋಡಿರ್ತೇವೆ, ಔಷಧಿ ಹೊಡೆದಿರುವಂಥದ್ದು, ಯೂರಿಯಾ ಹಾಕಿರುವಂಥದ್ದು. ಇವುಗಳಿದ್ದಾಗ ಮತ್ತು ನೀರು ಎಲ್ಲಿ ಕಲುಷಿತವಾಗಿರ್ತದೆ ಅಂಥ ನೀರು ಕುಡಿದಾಗ ಮಾತ್ರ ಈ ಥರದನ್ನು ನಾವು ಗಮನಿಸಿದ್ದೀವಿ. ಇದಲ್ಲದೆ ಕೆಲವು ಪಾಯ್ಸನಸ್ ಪ್ಲಾಂಟ್ ಅಂತ ನೀವು ಈಗಾಗಲೇ ನೋಡಿದ್ದೀರಾ, ಈಗ ನಾಯಿ ಬೆಲೆ ಅಂತ ಕರಿತೀವಿ ನಾವು, ಆ ನಾಯಿ ಬೆಲೆ ಅಂತ ಕೆಲವು ಕಡೆ ಇದ್ದಾವೆ, ಅಂಥ ಗಿಡಗಳನ್ನು ತಿನ್ನಿಸ್ಬಾರ್ದು. ಈಗ ಸಡನ್ ಡೆತ್ ಆಗುವಂಥದ್ದು, ಕೂಡಲೇ ಸಾಯುವಂಥದ್ದು, ನಿಮಗೂ ನಮಗೂ ಎಲ್ಲರಿಗೂ ತಿಳಿದಿರುವಂಥದ್ದು ಏನು ಅಂದರೆ, ವಿಷವನ್ನು ನಾವು ತಗೊಂಡಾಗ ಅಲ್ವಾ, ಈ ವಿಷ ಆಹಾರದ ರೂಪದಲ್ಲೂ ಕೂಡ ಕುರಿಗಳಿಗೆ ಗೊತ್ತಾಗೋದಿಲ್ಲ, ಹೋಗಿ ಮೇಯ್ದುಬಿಡುತ್ತವೆ. ಎಲ್ಲಿ ಔಷಧಿ ಸಿಂಪಡಣೆ ಮಾಡಿರ್ತಾರೆ ಅಲ್ಲಿ ಯೂರಿಯಾ ಸಿಂಪಡಣೆ ಮಾಡಿರೋದು ಇಂಥದ್ದನ್ನು, ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಮೇಯಿಸ್ಕೊಂಡು ಹೋಗುವಂಥದ್ದು ತುಂಬ ಒಳ್ಳೆಯದು. ಅಥವಾ ಆ ಒಂದು ಆಹಾರವನ್ನು ಮನೆಗೆ ತರುವಾಗ, ಅಂದರೆ ಹುಲ್ಲು ಕುಯ್ಕೊಂಬರುವಾಗ, ಅಥವಾ ನೀವು ಇದನ್ನು ಯಾವುದು ಜೋಳದ ಕಡ್ಡಿಗಳು ಅಥವಾ ರಾಗಿ ಕಡ್ಡಿ ಇಂಥದ್ದೆಲ್ಲ ತರುವಾಗ ಅಲ್ಲಿ ಏನಾದ್ರು ಔಷಧಿ ಹೊಡೆದಿದ್ದಾರೆ ಅಕ್ಕಪಕ್ಕ ಅಂದರೆ, ಹೊಡೆದಿದ್ದರೆ ನೀವು ಅದನ್ನು ಅವಾಯ್ಡ್ ಮಾಡುವಂಥದ್ದು ರೈತರು ಒಳ್ಳೆಯದು. ಮೇಕೆ ಸಾಕಾಣಿಕೆ ಬಗ್ಗೆ ತಮ್ಗೆ ಏನಾಗಬೇಕಾಗಿತ್ತು, ಏನು ಏನು ಮಾಹಿತಿ ಬೇಕು? ಮೇಕೆಗಳು ಇವಾಗ ಒಂದು ಸ್ವಲ್ಪ ಹೆಚ್ಚಾಗಿ ಏನು ಆಹಾರ ಪದಾರ್ಥಗಳು ಕೊಟ್ಟಾಗ ತಿನ್ಬಿಟ್ಟು ಮೆಲ್ಕಿಗೆ ಬರೋದಿಲ್ಲ. ಹಾಂ ಹಾಂ, ಓಕೆ ಓಕೆ ಓಕೆ ಓಕೆ. ಯೂಶುವಲ್ ಆಗಿ ಮಾಮೂಲಾಗಿ ನೋಡಿ, ಎರಡು ರೀತಿಯ ತೊಂದರೆಗಳು ಕಾಣ್ತದೆ. ಒಂದು ಏನಂದರೆ, ಹೊಟ್ಟೆಲಿ ಜಂತು ಹುಳುಗಳಿದ್ದರೆ ಆಗಾಗ್ಗೆ ಹೊಟ್ಟೆ ಉಬ್ಬರ ಬರುವಂಥದ್ದು, ವೀಕ್ ಆಗುವಂಥದ್ದು ಕಾಣುತ್ತೆ. ಎರಡನೆಯದಾಗಿ ಸಿ ಪ್ರೋಟೀನ್ಗಳು ಅಂತ ಹೇಳ್ತೀವಿ ನಾವು, 22-23 ಇರುವಂಥ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಅದು ಈ ಅದು ಯಾವ್ಯಾವ್ದ್ರಲ್ಲಿ ಇರುತ್ತೆ ಅಂದರೆ, ನಮಗೀಗ ರೇಷ್ಮೆ ಹುಳು, ರೇಷ್ಮೆದು ಕಡ್ಡಿ ಇದೆ ಅಲ್ವಾ, ರೇಷ್ಮೆ ಸೊಪ್ಪಿದೆ, ಆ ರೇಷ್ಮೆ ಸೊಪ್ಪು ಹೆಚ್ಚಾಗಿ ಇರುವಂಥ ತಡ್ಗುಣಿ ಸೊಪ್ಪು, ತಡ್ಗುಣಿ ಕಾಳು, ಒಣಗಿರೋ ಕಾಳುಗಳು, ಈ ಥರದ್ರ ಮೇಲೆ ಜಾಸ್ತಿ ಮೇಯಿಸಿದಾಗ ನಿಮಗೆ ಹೊಟ್ಟೆ ಉಬ್ಬರ ಬಂದ್ಬಿಡುತ್ತೆ. ಸೊ ಇದನ್ನು ಸ್ವಲ್ಪ ಗಮನ ಇಟ್ಟು ಕೊಡಬೇಕು. ಒಳ್ಳೆ ಒಳ್ಳೆದು ಚಂದ್ರ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತಿರಪ್ಪ? ಸರ್ ನಮಸ್ತೆ, ಹೇಳಿ ಸರ್. ನಾನು ತುಳಸಿರಾಮ್ ಘಾಟ್ಗೆ ಚಿಕ್ಕಡನಹಳ್ಳಿ ಹುಣಸೂರು ತಾಲೂಕು. ಹೇಳಿ ತುಳಸಿರಾಮ್. ಸರ್ ಈಗ ಕುರಿ ಬಗ್ಗೆ ಸುಧಾರಿತ ತಳಿಬೇಕು ವಿಚಾರವಾಗಿ. ಮತ್ತೆ ಇನ್ನೊಂದು ಪ್ರಶ್ನೆ, ಕುರಿ ಕತ್ತರಿಸೋದೇ ಬಹಳ ಹಿಂಸೆ ಸರ್. ದುಡ್ಡು ಕೊಟ್ಟು ಕತ್ತರಿಸ್ಕೊಂಡು ಹೋಗ್ತಿದ್ರು, ಈಗ ದುಡ್ಡು ಕೊಡ್ತೀವಿ ಅಂದ್ರೂ ಸಿಗಲ್ಲ. ಈಗ ಯಾವ ರೀತಿ ಸುಧಾರಿತ ತಳಿಗಳಲ್ಲಿ ಒಂದು ನಿಮ್ಮ ಆಯ್ಕೆ ಬಹಳಷ್ಟು ಸಿಗುತ್ತೆ ನಿಮ್ಗೆ. ಹಾಸನ ವೆರೈಟಿ ಸಿಗುತ್ತೆ, ಆಯ್ತಾ? ಅದು ಬಿಟ್ಟರೆ ನಿಮಗೆ ಅಂದರೆ ರಫ್ ಆಗಿ ಅಂದರೆ ರೋಗವನ್ನು ತಡೆಗಟ್ಟು ರೋಗವನ್ನು ಸಾಕಷ್ಟು ಮಟ್ಟಿಗೆ ತಡೆಗಟ್ಕೊಂಡು ಬೆಳೆಯುವಂಥದ್ದು ಇರುವಂಥದ್ದು ಅದು ಕೆಂಗುರಿ ಸಿಗುತ್ತೆ, ಆಯಿತಾ? ಯೂಶುವಲ್ ಆಗಿ ಹಾಸನದಿಂದ ಆಚೆ ಬೆಲ್ಟು, ಮೇಲ್ಗಡೆ ಬೆಲ್ಟು, ಆಯಿತಾ? ತುಮಕೂರು, ಹಾಸನ, ಈ ಸುತ್ತಮುತ್ತ ಬರುವಂಥದ್ದು. ಅದು ಬಿಟ್ಟರೆ ಅವೆಲ್ಲವೂ ಹಳೆಗಳೇ, ಹಳೇದೇ. ಆದ್ರೆ ಸುಧಾರಿತ ಬಂದಿಲ್ಲ ಅಂತ ನಾನು ಕೇಳ್ತಿರೋದು. ಸುಧಾರಿತ ನಾವೀಗ ಮೆರಿಂಡೋ ಅಥವಾ ಮೆರಿನೋ ಮತ್ತೆ ಈ ರ್ಯಾಂಬುಲೆಟ್ ಇವು ಕೆಲವಕ್ಕೂ ಕೂಡ ಕ್ರಾಸ್ ಮಾಡಿಸಿರುವಂಥದ್ದು ಇದಾವೆ. ಬಟ್ ಅವು ಅಷ್ಟೊಂದಾಗಿ ಹೊಂದ್ಕೊಂಡಿಲ್ಲ ನಮ್ಗಳಿಗೆ ಇಲ್ಲಿ. ಅಷ್ಟು ಸರಿಯಾಗಿ ಹೊಂದ್ಕೊಂಡಿಲ್ಲ ಬೆಳವಣಿಗೆ ಅಥವಾ ನಾವು ಕೊಟ್ಟಂತಹದ್ದು ಹೆಚ್ಚು ಆಗಿಲ್ಲ, ಲಾಭದಾಯಕ ಆಗಿಲ್ಲ, ನಂಬರ್ಸ್ ಅಲ್ಲಿ ಹೆಚ್ಚಾಗಿಲ್ಲ ಅವು. ಆದ್ರಿಂದ ಅಷ್ಟೊಂದು ಅದನ್ನ ಅಡ್ವೈಸ್ ಮಾಡ್ತಾ ಇಲ್ಲ. ಬಟ್ ಅದು ಬಿಟ್ಟರೆ ತಾವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ತುಪ್ಪಳ ಕಟ್ ಮಾಡೋ ಮಿಷಿನ್ನು. ತುಪ್ಪಳ ಕಟ್ ಮಾಡೋದು ನೋಡಿ, ಈಗ ನಿಮ್ಮಲ್ಲಿ ಹುಣಸೂರ್ಗೊಂದು ಕೊಟ್ಟಿದ್ದೀವಿ ನಾವು, ಕೆ ಆರ್ ನಗರಕ್ಕೆ ಒಂದು ಕೊಟ್ಟಿದ್ದೀವಿ. ಇದು ಎಲ್ಲಿ ಅಂದರೆ ಎಫ್ ಪಿ ಓಗಳು ಅಂತ ಮಾಡಿದ್ದೀರಾ ನೀವು, ಆಯ್ತಾ? ರೈತರ ಒಂದು ನೀವು ಎಫ್ ಪಿ ಓಗಳೇನು ಫಾರ್ಮರ್ಸ್ ಆರ್ಗನೈಸೇಷನ್ ಮಾಡಿದ್ದೀರಾ ಸರ್? ಎಲ್ಲ ಕಡೆನೂ ಬರುತ್ತೆ ಸರ್. ಈಗ ಅದು ಯಾವ ಥರ ಇದೆ ಅಂದರೆ, ಒಂದು ಚಿಕ್ಕ ಸೂಟ್ಕೇಸ್ ಥರ, ಸಣ್ಣ ಸೂಟ್ಕೇಸ್ ಥರದ ಮಿಷಿನ್ ಅದು. ನಿಮ್ಮ ಸೊಸೈಟಿಲಿ ನೀವು ಊರಲ್ಲಿರೋರು ಸ್ವಲ್ಪ ಮಾತಾಡ್ಕೋಬೇಕು ಸೊಸೈಟಿಯವ್ರಿಗೆ. ನೀವು ಮೆಂಬರ್ಸ್ ನೀವು ಮಾತಾಡ್ಕೊಂಡು ಒಂದು ಮಾತು ಹೇಳಿದ್ರೆ, ಮೆಂಬರ್ ಇಲ್ಲದೇ ಇದ್ರೂ ಕೂಡ ಮಾಡಿಕೊಡ್ತಾರೆ ಸರ್, ಮೆಂಬರ್ಶಿಪ್ಪೇ ಆಗಬೇಕಂತೇನಿಲ್ಲ. ಆದರೆ ನೀವು ಸೊಸೈಟಿ ಮುಖಾಂತರ ಹೋದಾಗ ಏನಾಗುತ್ತೆ ಅಂದರೆ, ನಿಮ್ಮ ಬೆಳವಣಿಗೆಗೆ, ಮುಂದಿನ ಬೆಳವಣಿಗೆಗೆ ಅವಕಾಶ ಆಗುತ್ತೆ, ಹೆಲ್ಪ್ ಆಗುತ್ತೆ ಅದು. ಮತ್ತು ಅದು ಎಲ್ಲ ತಾಲೂಕುಗಳಲ್ಲಿ ಕೊಟ್ಟಿದ್ದೀವಿ ಸರ್ ನಾವು. ನೀವು ದಯಮಾಡಿ ಅಲ್ಲಿ ಎಲ್ಲರಿಗೂ ಒಂದೊಂದು ಕೊಟ್ಟಿದ್ದೀವಿ ಸರ್. ಪ್ರತಿ ವಿಲೇಜ್ಗೂ ಅವರು ಒಂದೊಂದು ದಿನ ಹೋಗಿ ಮಾಡಿಕೊಟ್ಬಿಟ್ಟು ಬರ್ತಾ ಇದ್ದಾರೆ. ನೀವು ನಿಮ್ಮಲ್ಲಿ ಸಂಪರ್ಕ ಮಾಡಿ ಸರ್, ಕೆಲಸ ಆಗುತ್ತೆ ಗ್ಯಾರಂಟಿ ಅದು. ಒಳ್ಳೆಯದು ತುಳಸಿರಾಮ್ ಘಾಟ್ಕೆ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ ಸರ್. ಪಿಲ್ಲರ್ಸ್, ಪಿಲ್ಲರ್ಸ್ ಹೇಳಕ್ ಸಮಯ ಆಗ್ತಾ, ಪಿಲ್ಲರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಪಿಲ್ಲರ್ಸ್ ಅಂತ ಹೇಳಿದ್ರೆ ಆಧಾರ ಸ್ತಂಭಗಳು. ಈಗ ಕುರಿ ಉದ್ಯಮ ಲಾಭದಾಯಕವಾಗಬೇಕಾದ್ರೆ ಆಧಾರ ಸ್ತಂಭಗಳು ಏನೇನು ಅಂತ, ಮೊಟ್ಟ ಮೊದಲನೆಯದಾಗಿ ನಾವು ಖರೀದಿ ಮಾಡ್ಕೊಂಬರುವಂಥ ಕುರಿಗಳು ಒಂದು ಆರೋಗ್ಯಕರವಾದ ವಾತಾವರಣದಲ್ಲಿರೋದನ್ನು ತರಬೇಕು. ಎರಡನೆಯದಾಗಿ ಆ ಕುರಿ ಮನೆ ನಾವು ಏನು ಕಟ್ತೇವೆ, ಆ ಕುರಿ ಮನೆಯಲ್ಲಿ ಗಾಳಿ ಬೆಳಕು ಚೆನ್ನಾಗಿರಬೇಕು, ಮತ್ತು ಮಂದೆ ಒಂದಕ್ಕೊಂದು ಕ್ರೌಡ್ ಆಗಬಾರ್ದು. ಅಂದರೆ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಕುರಿಗಳು ಹಾಕೋ ಹಾಗೆ ಮಾಡಬಾರ್ದು. ಎಷ್ಟು ನಾವು ನಿಯಮಿತವಾಗಿ ರೆಕಮೆಂಡ್ ಮಾಡ್ತೀವಿ ಅಷ್ಟನ್ನು ಮಾತ್ರ ಹಾಕಬೇಕು. ಸರ್ ಒಂದು ದೂರವಾಣಿ ಕರೆ ಇದೆ ಸರ್. ಎಸ್ ಸರ್ ಹೇಳಿ. ನಮಸ್ತೆ ಆಕಾಶವಾಣಿ. ಹಲೋ ನಮಸ್ತೆ ಸರ್. ನಮಸ್ತೆ ಹೇಳಿ ಬಾ. ಡಾಕ್ಟರ್ ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ ಹೇಳಿ. ಅಮ್ಮನಿ ಮಾತಾಡುದು. ಹೇಳಿ ಹೇಳಿ. ನನ್ನದೊಂದು ಪ್ರಶ್ನೆ ಇದೆ. ನನ್ನ ಹಸುವಿನ ಬಗ್ಗೆ ಒಂದು ಪ್ರಶ್ನೆ ಕೇಳಿದೆ. ಏನ್ ಗೊತ್ತಾ ಡಾಕ್ಟ್ರೆ, ನಮ್ಮ ಮನೆಯಲ್ಲಿ ಹಸು ಗಬ್ಬ ಇರುವಾಗ ಅದಕ್ಕೆ ಲಸಿಕೆ ಕೊಡಿಸಿದ್ದು ಚರ್ಮಗಂಟು ರೋಗದ್ದು. ಆಮೇಲೆ ಅದು ಕರು ಹಾಕಿತ್ತು. ಕರು ಹಾಕಿದ ನಂತರ ಹಸುವಿಗೆ ಚರ್ಮಗಂಟು ರೋಗ ಬಂತು ಡಾಕ್ಟ್ರೆ. ಆಮೇಲೆ ನಾವು ಕರುವನ್ನ ಒಳಗೆ ಸಾಕಿದ್ದು, ಇಟ್ಟೆಲ್ಲ ಹಾಲೆಲ್ಲ ನಾವು ಪ್ರೈವೇಟ್ ಆಗಿ ತಂದು ಅದನ್ನು ಸಾಕಿದ್ದು. ಆಮೇಲೆ ಏನಂದ್ರೆ ಅದು ಕರು ಸತ್ತೋಯ್ತು ಡಾಕ್ಟ್ರೆ. ಅದು ಹೇಗೆ ಅಂತ ಗೊತ್ತಿಲ್ಲ. ಅದು ಸ್ವಲ್ಪ ಕಷ್ಟ ನಿಮಗೆ ದೂರವಾಣಿ ಮುಖಾಂತರ ಯಾಕೆ ಸಾಯಿತು ಅಂತ ಹೇಳೋದು ಕಷ್ಟ ಆಗುತ್ತೆ. ಬಹುಶಃ ನೋಡಿದರೆ ಮಾಡಿದರೆ ಮಾತ್ರ ಗೊತ್ತಾಗ್ತಾ ಇತ್ತು. ನಿಮ್ಮ ನಿಯರೆಸ್ಟ್ ರೈತ ಇವ್ರನ್ನ, ನಮ್ಮ ವೈದ್ಯರನ್ನ ಸಂಪರ್ಕ ಮಾಡೋದು ಒಳ್ಳೆಯದು. ಓಕೆ. ಮುಂದಿನ ದೂರವಾಣಿ ಕರೆ ಕರೆ ಮಾಡಿದ್ದಕ್ಕಾಗಿ ವಂದನೆಗಳು ಅಮ್ಮಣ್ಣಿ ಅವರೇ. ನಮಸ್ತೆ ಸರ್, ಹೇಳಿ ಹೇಳಿ. ನಮಸ್ತೆ ಸರ್. ಯಾರು ಇಲ್ಲಿ? ನಮಸ್ತೆ, ಹೇಳಿಪ. ನಾವು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಕೊಪ್ಪಳಿಂದ ರಾಧಾ ಅಂತ. ಮೇಡಮ್, ರೇಡಿಯೋ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ತೀರಾ? ಇನ್ನೂ ಬರ್ತಾ ಇದೆ ನಮಗೆ. ಈಗ ಮಾತಾಡಿ ಮಾತಾಡಿ ರಾಧಾ ಅವ್ರೆ. ಸರ್, ಈಗ ಒಂದು 10 ಕುರಿಗಳನ್ನ ಸಾಕ್ತೀವಿ ಅಂದ್ರೆ ಅದಕ್ಕೆ ಜಾಗ ಎಷ್ಟು ಮಾಡ್ಕೋಬೇಕು, ಕೊಟ್ಟಿಗೆನ ಯಾವ ರೀತಿ ಮಾಡ್ಕೋಬೇಕು, ಮತ್ತೆ ಪೂರ್ವದ ಪಶ್ಚಿಮ ಉತ್ತರ ದಕ್ಷಿಣ ಈ ತರ ಹೇಳ್ತಾರೆ, ಬಾಗಿಲುಗಳು ಈ ತರ ಇರ್ಬೇಕು ಅಂತ, ಗಾಳಿ ಅವಕ್ಕೆ ಬಿಸಿಲ, ಮತ್ತೆ ಅವ ಕುರಿಗಳಿಗೆ ಜಾಸ್ತಿ ನೆಗಡಿ ಐಸಿ ಮಳೆಗಾಲಲ್ಲೂ ಶೀತ ಆಗ್ಬಿಡೋದು ಜಾಸ್ತಿ, ಅವಾಗ ನಾವು ಮನೇಲಿ ಏನು ಮಾಡ್ಕೋಬಹುದು? ಅಮ್ಮ, ಯಾವಾಗ್ಲೂ ಕೊಟ್ಟಿಗೆಗಳು ನೀವು ಉತ್ತರ ದಕ್ಷಿಣ ಮಾಡಿದ್ರೆ ಸೂರ್ಯನ ಬೆಳಕು ಪೂರ್ವ ಪಶ್ಚಿಮ ಬೆಳಗ್ಗೆ ಸಾಯಂಕಾಲ ತನಕ ಇದ್ದೇ ಇರುತ್ತೆ. ಮತ್ತು ಕೊಟ್ಟಿಗೆಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸುತ್ತ ಗೋಡೆ ಹಾಕ್ಬಿಡ್ತೀವಿ. ಹೌದಾ? ಗೋಡೆ ಹಾಕಬಾರ್ದು, ಗೋಡೆ ಬೇಕಿಲ್ಲ ಕೊಟ್ಟಿಗೆಗೆ. ಒಂದಡಿ ಎರಡಡಿ ಗೋಡೆ ಹಾಕ್ಕೊಂಡು ಕೆಳಗಡೆಯಿಂದ ಮೇಲೆಲ್ಲ ಸುತ್ತ ಅದಕ್ಕೆ ಏನಾದರೂ ಆಚೆಗೆ ಬರ್ದಿರೋ ಹಾಗೆ ಪ್ರೊಟೆಕ್ಷನ್ ಮಾಡ್ಕೋಬೋದು, ಬಿದಿರಲ್ಲೋ ಕಬ್ಬಿಣದಲ್ಲೋ ಏನೋ ಮಾಡ್ಕೋಬೋದು. ಗಾಳಿ ಚೆನ್ನಾಗಿರಬೇಕು, ಬೆಳಕು ಚೆನ್ನಾಗಿರಬೇಕು. ಸೊ ಇದೆರಡು ಚೆನ್ನಾಗಿದ್ರೆ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ನೀವು 10 ಕುರಿಯನ್ನು ನೀವು ಸ್ಟಾಲ್ ಫೀಡಿಂಗೆ ಮಾಡ್ತೀನಿ ಅಂತಂದರೆ ಮಿನಿಮಮ್ 2-3 ಚದರಡಿ ಒಂದು ಕುರಿ ಮರಿಗೆ ಬೇಕಾಗ್ತದೆ. ನೀವು ಹೊರಗಡೆ ಕರ್ಕೊಂಡೋಗಿ ನಿಮ್ಮ ನಿಮ್ಮ ಐಡಿಯಾ ಏನು, ನೀವು ಬೆಳಗ್ಗೆ ಸಾಯಂಕಾಲ ಓಡಾಡಿಸ್ಕೊಂಬಂದು ರಾತ್ರಿ ಕೂಡ ಹಾಕೋದು ಅಂತಲೋ, ಅಥವಾ ಕಟ್ಟಾಗಿದ್ದ ಜಾಗದಲ್ಲೇ 10 ಕುರಿನ ಮಾಡೋದಾದರೆ ಸ್ವಲ್ಪ ಅಷ್ಟೊಂದು ಲಾಭದಾಯಕ ಆಗೋದಿಲ್ಲ. ಆದರೂ ಸಹ ನೀವು ಮಿನಿಮಮ್ 2-3 ಚದರಡಿ ಬೇಕೇ ಬೇಕು. 10 ಕುರಿನ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿಗೆ ಹೆಚ್ಚು ಕಡಿಮೆ 30 ಚದರಡಿ ನಿಮಗೆ ಬೇಕಾಗುತ್ತೆ. 10x4 10x5 ಇರಬೇಕು, ಯಾಕೆಂದ್ರೆ ಓಡಾಡೋಕ್ಕೆ ಅದು ಮಾಡೋಕ್ಕೆ ಎಲ್ಲ ಸ್ವಲ್ಪ ಬೇಕಾಗ್ತದೆ. ಬಟ್ 10 ಕುರಿನ ನೀವು ಮಾಡೋದ್ರಲ್ಲಿ ಏನು ಲಾಭ ಅಂತ ಅನ್ಸಲ್ಲ. ಹಾಗೆ ಹಾಗೆ ಮಾಡಿ, ಬೇಕಾದ್ರೆ ಹಾಗೆ ಮಾಡ್ಬೋದು. ಇದು ನೆಗಡಿ ಅಂತ ನೀವು ನೆಗಡಿ ಅನ್ಕೋತೀರಾ, ಎಲ್ಲ ರೈತರು ನೆಗಡಿ ಅನ್ಕೋತಾರೆ. ಆದ್ರೆ ಇದು ಯೂಶುವಲ್ ಆಗಿ ಒಂದು HS ಅನ್ನೋಂತ ಒಂದು ರೋಗದ ರೂಪನೂ ಆಗಿರುತ್ತೆ. ಆದ್ರಿಂದ ನಾವೇನು ಹೇಳ್ತೀವಿ, ಯಾವಾಗಲೂ ನಿಗದಿತವಾಗಿ ವ್ಯಾಕ್ಸಿನೇಷನ್ ಮಾಡಿಸಿ ಅಂತೀವಿ. ಈಗ ಒಂದು ವರ್ಷಕ್ಕೆ ನಾವು ಫಸ್ಟು ಮರಿ ಕುರಿ ಮರಿ ಹುಟ್ಟಿದಾಗ 3ನೇ ತಿಂಗಳಾದಮೇಲೆ ಒಂದು PPR ಅಂತ ಮಾಡ್ತೀವಿ. PPR ಮುಗಿದ ತಕ್ಷಣ ET ವ್ಯಾಕ್ಸಿನ್ಗಳನ್ನ ವರ್ಷಕ್ಕೆ 2 ಸಲ ಮಾಡ್ತೀವಿ, HS ವ್ಯಾಕ್ಸಿನ್ ಒಂದು ಸಲ ಮಾಡ್ತೀವಿ. ದಯವಿಟ್ಟು ರೋಗ ಬರಲಿ ಬರದೇ ಇರಲಿ ಈ 3 ವ್ಯಾಕ್ಸಿನ್ಗಳನ್ನು ನೀವು ಮಾಡೋದು ಒಳ್ಳೆಯದು. ಮೊದಲು ನಾವು ಬರೀ PPR ಮತ್ತು ET ಅನ್ನೋದು ಮಾಡ್ತಾ ಇದ್ವಿ, ಈಗ HS ಮಾಡಿದ್ರೆ ಈ ಗೊಣ್ಣೆ ಸುರಿಯುವಂಥದ್ದು ಏನಿದೆ ಇದೆಲ್ಲ ಕಡಿಮೆ ಆಗುತ್ತೆ, ಮತ್ತೆ ರೋಗ ಬರೋದಿಲ್ಲ ಅನ್ನೋಂಥದ್ದು ಈಗ ಎಲ್ಲದೂ ಕಂಡು ಬರ್ತಾ ಇದೆ. ಆದ್ರಿಂದ HS ಕೂಡ ಮಾಡಿಸಿ ದಯವಿಟ್ಟು. ಮತ್ತೆ ಇದಕ್ಕೆ ಆಹಾರ ಯಾವ ರೀತಿ ಕೊಟ್ಟರೆ ಒಳ್ಳೇದು ಸರ್? ಆಹಾರದಲ್ಲಿ ನೀವು ಹಸಿರು ಮೇವು ಬೇಕೇ ಬೇಕು, ಒಣಮೇವು ಹಸಿರು ಮೇವು ಎರಡೂ ಬೇಕು. ಹಾಂ, ಹಸಿರು ಮೇವುಗಳನ್ನು ಕೊಡ್ಬೋದು. ನೀವು ಬೆಳೀತಾ ಇರೋವಂಥದ್ದು ಏನಿದೆ, ರಾಗಿ ಹುಲ್ಲು, ರಾಗಿ ಹುಲ್ಲು, ಅದು ಬಿಟ್ಟರೆ ಜೋಳದ ಹುಲ್ಲು, ಮುಸ್ಕಿನ ಜೋಳ, ಆಮೇಲೆ ದ್ವಿದಳ ಧಾನ್ಯಗಳನ್ನು, ದ್ವಿದಳ ಧಾನ್ಯಗಳ ಹುಲ್ಲುಗಳನ್ನು, ಹಲಸಂದೆ, ಸೀಮೆ ಹುಲ್ಲು ಕೊಡ್ಬೋದು, ಸೀಮೆ ಹುಲ್ಲು ಕೊಡ್ಬೋದು, ಸೀಮೆ ಹುಲ್ಲು ಕೊಡ್ಬೋದು, ಕೊಡಿ ಪರವಾಗಿಲ್ಲ. ಜೊತೆಗೆ ನಿಮ್ಮ ಒಣ ಹುಲ್ಲಂತೂ ದಿನ ಒಂದು ಸ್ವಲ್ಪ ನಾರು ಬೇಕಾಗುತ್ತೆ. ಹೆಚ್ಚು ಕಡಿಮೆ ನೀವು ಒಂದು ಕುರಿಗೆ ಒಂದು 1.5-2 KG ಒಣಹುಲ್ಲು ಬೇಕಾಗುತ್ತೆ, ಗೊತ್ತಾಯ್ತರಾ? ಆಮೇಲೆ ತಿಂಡಿ ಮಿಶ್ರಣ ನಾವೇನು ಕೊಡ್ತೀವಿ, ತಿಂಡಿ ಮಿಶ್ರಣವನ್ನು ಸುಮಾರು 100 gram ಮಿನಿಮಮ್, 100-150 gram ಒಂದೊಂದು ಕುರಿಗೆ ಕೊಡೋದು ಒಳ್ಳೆಯದು. ಒಳ್ಳೆಯದು ರಾಧಾ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ ಸರ್, ಎರಡನೇದು ಪಿಲ್ಲರ್ ಹೇಳ್ತಾ ಇದ್ರಿ. ಮೊದಲನೇದು ನಾವು ಸೆಲೆಕ್ಷನ್ನು, ಎಲ್ಲಿ ಮರಿಗಳನ್ನು ರೋಗ ಇಲ್ಲದೆ ಇರುವಂಥ ಜಾಗಗಳಿಂದ ಮರಿ ತರುವಂಥದ್ದು ಒಂದು. ಎರಡನೆಯದಾಗಿ ಮನೆ ಕಟ್ಟಿದಾಗ ಆ ಕುರಿಗಳಿಗೆ ಅದರಲ್ಲಿ ಗಾಳಿ ಬೆಳಕು ಚೆನ್ನಾಗಿರುವಂಥದ್ದು, ಎತ್ತರವಾದ ಪ್ರದೇಶದಲ್ಲಿರುವಂಥದ್ದು, ಮತ್ತು ಗಂಜಲ ಮತ್ತು ಪಿಕ್ಕೆ ಕೆಳಗಡೆ ಹೋಗುವಂಥದ್ದು ಮನೆ ವ್ಯವಸ್ಥೆಯಲ್ಲಿ ಬಂತು. ಮೂರನೆಯದು ಊಟ ಕೊಡುವಂಥದ್ದು. ಊಟದಲ್ಲಿ ನಾವು ಹಸಿರು ಮೇವು, ಒಣಮೇವು ಮತ್ತು ತಿಂಡಿ ಮಿಶ್ರಣ ಈ ಮೂರನ್ನು ಹಾಕಿದ್ರೆ ಏನಾಗುತ್ತೆ, ಬ್ಯಾಲೆನ್ಸ್ಡ್ ಡಯಟಲ್ಲಿ ಹೋದಾಗ ಗ್ರೋತ್ ಚೆನ್ನಾಗಿರುತ್ತೆ, ಆವಾಗ ಮೈ ಕೂಡಿಸುತ್ತೆ, ತೂಕ ಬರುತ್ತೆ. ಒಂದು ದೂರವಾಣಿ ಕರೆ ಇದೆ ಸರ್. ನಮಸ್ತೆ ಆಕಾಶವಾಣಿ. ಸರ್ ನಮಸ್ತೆ ಸರ್, ಕೇಶವಂತರೆ ಹೇಳಿ. ನಮಸ್ತೆ, ಯಾರು, ಎಲ್ಲಿಂದ ಸರ್? ಸರ್ ನಾನು ರೇವಣ್ಣ ಅಂತ ಸರ್, ಬೆಳಗಾವಿ ನಂಜನಗೂಡು ತಾಲೂಕು. ಹೇಳಿ ರೇವಣ್ಣರೇ. ಸರ್ ಅದು ನಮ್ಮ ಮನೆಯಲ್ಲಿ ಹತ್ತು ರಾಸು. ಯಾಕೋ ರೇವಣ್ಣ ಅವರ ಸಂಪರ್ಕ ಸಂಖ್ಯೆ ಕಟ್ ಆಗಿದೆ, ಕಟ್ ಆಗಿದೆ ಅನ್ಸುತ್ತೆ. ವಿಚಾರ ಮುಂದುವರಿಸಿ ಸರ್. ಹಾ, ಅದೇ ಈಗ ಮೊದಲನೇದಾಗಿ ಸೆಲೆಕ್ಷನ್ ಆಯಿತು, ಮನೆ ಕಟ್ಟಿದ್ದಾಯಿತು, ಮೂರನೇದಾಗಿ ಆಹಾರ ಪದ್ಧತಿ. ಆಹಾರ ಪದ್ಧತಿಯಲ್ಲಿ ಸರಿಯಾಗಿ ಹಸಿರು ಮತ್ತು ಒಣಮೇವು ಮತ್ತು ತಿಂಡಿ ಮಿಶ್ರಣ ಈ ಮೂರು ಕೂಡ ಬೇಕಾಗ್ತದೆ. ಈ ಹಸಿರು ಮೇವುಗಳನ್ನು ದೂರವಾಣಿ ಕರೆ ಇದೆ ಸರ್. ಎಸ್ ಸರ್, ನಮಸ್ತೆ. ಹಲೋ, ನಮಸ್ಕಾರ ಸರ್. ಹೇಳಿ ಸರ್. ನಮಸ್ಕಾರ, ಷಡಕ್ಷರ ಮೂರ್ತಿ ಅವ್ರಿಗೆ ನಮಸ್ಕಾರ. ನಮಸ್ಕಾರ, ಹೇಳಿ ಜಿ. ಸರ್, ಇವಾಗ ನಾವು ಬಂಡೂರು ಕುರಿ ತರಬೇತಿಯನ್ನ ಪಡೆದಿದ್ದೀವಿ. ಬ್ಯಾಂಕ್ಲಿ ನಾವು ಲೋನ್ ಅಪ್ಲೈ ಮಾಡ್ಬೇಕು, ಯಾವ ರೀತಿ ಅಪ್ಲೈ ಮಾಡ್ಬೇಕು ಸರ್? ತಾವ್ ಯಾರು ಅಂತ ಗೊತ್ತಾಗ್ಲಿಲ್ವೇ? ಯೋಗೇಂದ್ರ ಪ್ರಸಾದ್, ಯಲಚಗೇರಿ ಗ್ರಾಮ, ನಂಜನಗೂಡು ತಾಲೂಕ್ ನಿಂದ. ಯೋಗೇಂದ್ರ ಜಿ, ಯೋಗೇಂದ್ರ ಅವರು, ತಾವು ಇದುವರೆಗೂ ಯಾವ್ದಾದ್ರು ಬ್ಯಾಂಕ್ ಏನಾದ್ರು ಸಂಪರ್ಕ ಮಾಡಿದ್ದೀರಾ? ಹೋಗಿದೆ ಸರ್, ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನೀವು ಒಂದು ಕೆಲಸ ಮಾಡಿ, ನೀವು ಕಳೆದ ಫೋನಿನ ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಶರಣ ಬಸವ್ ಅವ್ರ ಕಾಂಟ್ಯಾಕ್ಟ್ ಮಾಡಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ರಿ. ಹೌದು. ನೀವು ಎಷ್ಟು ಕುರಿಗೆ ಮಾಡಬೇಕು? ಮಾಡಲಿಲ್ಲ. ಎಷ್ಟು ಕುರಿಗೆ ಮಾಡಬೇಕು ಅಂತ ನೀವು ತೀರ್ಮಾನ ಮಾಡಿದ್ದೀರಾ? ಒಂದು 5 ಕುರಿ ಮಾಡಬೇಕು ಸರ್. ಜಸ್ಟ್ 5 ಕುರಿಗೆ ಮೋಸ್ಟ್ಲಿ ಪ್ರಾಜೆಕ್ಟ್ ನಿಮಗೆ ಸಿಗೋದಿಲ್ಲ. ಆಯ್ತಾ, ಪ್ರಾಜೆಕ್ಟ್ ಯಾವಾಗ್ಲೂ 50 ಕುರಿ ಇರುತ್ತೆ, 100 ಕುರಿ ಇರುತ್ತೆ, 50-100 ಈ ಲೆಕ್ಕದಲ್ಲಿ ಆಗುತ್ತೆ. 5 ಕುರಿಗೆಲ್ಲ ನೀವು ಪ್ರಾಜೆಕ್ಟ್ ಮಾಡಿ ಬ್ಯಾಂಕ್ ಲೋನ್ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ ಬಂಡೂರು ಕುರಿ ಆದರೂ ಸಹ ಸಣ್ಣ ಸಂಖ್ಯೆಗಳಲ್ಲಿ ಆ ಲೋನ್ ನಿಮಗೆ ಲಭ್ಯ ಆಗೋದಿಲ್ಲ, ಕಷ್ಟ ಆಗುತ್ತೆ. ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀರಾ ಅಂದ್ರೆ ನಾನು ಅದನ್ನ ಮಾಡಿಸ್ಕೊಡ್ತೀನಿ. ದೊಡ್ಡ ಪ್ರಮಾಣದಲ್ಲೇ ಮಾಡ್ತೀನಿ ಸರ್. ಅವರು ಹೇಳಿದ ಸಣ್ಣ ಪ್ರಮಾಣದಲ್ಲಿ ಮಾಡಿ ಅಂತ ಹೇಳಿದ್ರಲ್ಲ ನೀವು, ಅದಕ್ಕೆ ಅಲ್ಲ, ಸಣ್ಣ ಪ್ರಮಾಣ ಅಂದ್ರೆ 50 ಒಂದು ಸಣ್ಣ ಪ್ರಮಾಣನೆ. 50 ಕಡಿಮೆ ಇದ್ದಾಗ ಲೋನ್ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟದ ಕೆಲಸ ಆಗುತ್ತೆ. ಈಗ ಕೇಂದ್ರ ಸರ್ಕಾರದಲ್ಲಿ ನಿಮಗೆ ಸಬ್ಸಿಡಿ ಸಿಗುವಂತಹದ್ದು 25% ಕೊಡ್ತಾ ಇದ್ದಾರೆ. ಅದರಲ್ಲಿ ಕುರಿ ಸಂಖ್ಯೆ 100 ಇರಬೇಕು, ಕನಿಷ್ಠ 100 ಬೇಕು ಅನ್ನೋ ಥರ ಇದೆ. ಈಗ ಒಂದು ಯೂನಿಟ್ ಅಂತ ಮಾಡಿದಾಗ ಆ ಯೂನಿಟ್ಗೆ ಒಂದು ಗಾತ್ರ ಅನ್ನೋದು ಬೇಕಲ್ಲ, ಆ ಗಾತ್ರನ 1,000 ಇತ್ತು ಮೊದಲು. ಆ 1,000 ಎಲ್ಲ ರೈತರು ಇದರ ಅನುಭವ ಪಡ್ಕೊಳ್ಳೋಕ್ಕಾಗಲ್ಲ, ಇದರ ಲಾಭ ಪಡ್ಕೊಳ್ಳೋಕ್ಕಾಗಲ್ಲ ಅಂತ ಕೇಂದ್ರ ಸರ್ಕಾರ ಅದನ್ನು 100 ಮತ್ತು 100 ಮಲ್ಟಿಪಲ್ಸ್ ಅಂತ, ಅಂದರೆ 100, 200, 300 ಈ ರೀತಿ ಮಾಡ್ಬೋದು. ಕನಿಷ್ಠ 100 ಕುರಿ ಇರಬೇಕು ಅನ್ನೋಂಥ ಒಂದು ನಿಯಮ ಹಾಕಿದ್ದಾರೆ. ನೀವು 100 ಕುರಿಗೆ ನೀವು ಮಾಡ್ತೀನಿ ಅಂತ ಸಿದ್ಧರಿದ್ದರೆ ಈ ಕೆಲಸನ ನಾನು ಮಾಡಿಸ್ಕೊಡ್ತೀನಿ. ಓಕೆ ಸರ್, ಓಕೆ, ಮಾಡ್ತೀವಿ. ಆಗಲಿ, ಥ್ಯಾಂಕ್ ಯು ಯೋಗೇಂದ್ರ ಜಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಆಹಾರದ ಬಗ್ಗೆ ಹೇಳ್ತಾ ಇದ್ರಿ, ಇನ್ನೊಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ, ಯಾರು, ಎಲ್ಲಿಂದ ಮಾತಾಡ್ತೀರಿ? ಆಕಾಶ್. ಹಲೋ ಸರ್, ಹೇಳಿ ಸರ್. ಸರ್, ನಾವು ಟಿನರ್ಸಿ ಕುರಿದಿಂದ ಪ್ರಕಾಶ್ ಅಂತ ಹೇಳಿ. ಪ್ರಕಾಶ್, ನಾವು ನೋಡಿ ಸರ್, ಇವಾಗ ಕುರಿ ಮರಿಗಳಿಗೆ ಹಾಲು ಜಾಸ್ತಿ ಬೇಕು ಅಂದ್ರೆ ಅದಕ್ಕೆ ಏನ್ ಆಹಾರ ಕೊಡಬೇಕು ತಾಯಿಗೆ? ಮತ್ತೆ ಸಣ್ಣ ಮರಿಗಳಿಗೆ ಯಾವಾಗಿಂದ ಆಹಾರ ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು, ಎಷ್ಟೆಷ್ಟು ತಿಂಗಳಿಗೆ ಎಷ್ಟೆಷ್ಟು ಗ್ರಾಮ್ ಕೊಡಬೇಕು, ಇವು ಸ್ವಲ್ಪ ತಿಳಿಸ್ಕೊಡಿ ಸರ್. ಮೊದಲನೆಯದಾಗಿ ತಾಯಿಗೆ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಸಮತೋಲನ ಆಹಾರ ನೀವು ಕೊಟ್ಟಾಗ ಹಾಲು ಉತ್ಪನ್ನ ಎಷ್ಟು ಸಾಧ್ಯ ಅಷ್ಟಾಗುತ್ತೆ. ಈಗ ಹಾಲು ಉತ್ಪನ್ನ ಏನು ಅಂದರೆ ಜೀನ್ಗೆ ಸಂಬಂಧಿಸಿರುವಂಥ ಒಂದು ವಿಷಯ. ಆದರೆ ಹಾಲು ಉತ್ಪನ್ನನ ಒಂದು 10%ನಷ್ಟು ಜಾಸ್ತಿ ಬರೋವಾಗ ಮಾಡ್ಕೋಬೋದು. ಹೇಗೆ ಅಂತ ಹೇಳಿದ್ರೆ, ಹಸಿರು ಮೇವು, ಒಣಮೇವು ಮತ್ತು ಸಮತೋಲನ ಆಹಾರ ಈಗಾಗಲೇ ನಾನು ಹೇಳಿದಾಗೆ ಅದನ್ನು ಬ್ಯಾಲೆನ್ಸ್ ಮಾಡಿ ಕೊಡಬೇಕು. ಒಂದು 60-70 ಭಾಗದಷ್ಟು ಹಸಿರು ಮೇವು, ಒಂದು 20 ಭಾಗದಷ್ಟು ಒಣಮೇವು, 10 ಭಾಗದಷ್ಟು ಸಮತೋಲನ ಆಹಾರನ, ಮಿಶ್ರಣ ಆಹಾರಗಳನ್ನು ಕೊಟ್ಟಾಗ ಏನಾಗುತ್ತೆ, ಹಾಲು ಉತ್ಪಾದನೆ ಚೆನ್ನಾಗಿ ಬರುತ್ತೆ. ಎರಡನೇದಾಗಿ ನೀವು ಮರಿಗಳಿಗೆ ಹಾಲು ಎಲ್ಲಿ ತನಕ ಕೊಡಬೇಕು ಅನ್ನಂದರೆ, ಹಸಿರು ಮೇವು ಯಾವಾಗ ಕೊಡಬೇಕು ಅಂದರೆ ಹೆಚ್ಚು ಕಡಿಮೆ ನೀವು 25-30 ದಿನ ಆಗ್ತಿರೋ ಹಾಗೆ ಶುರು ಮಾಡಲೇಬೇಕು. 15-25 ಆಗಿರೋ ಹಾಗೆ ಎಳೆ ಹುಲ್ಗಳನ್ನು ಕೊಡುವಂಥದ್ದು ಶುರು ಮಾಡಿಸ್ಬೇಕು. 1-1.5 ಅಷ್ಟೊತ್ತಿಗೆ ಅದು ಮಿಲ್ಕ್ ಎಲ್ಲ ಹಾಕಿ ಚೆನ್ನಾಗಿ ಹಸಿರು ಮೇವು ಮೇಲೆ ಬರುವಂಥ ಒಂದು ಪ್ರಾಕ್ಟೀಸ್ನ ನೀವು ಮಾಡಲೇಬೇಕಾಗುತ್ತೆ. ಹೀಗೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ತಾಯಿ ಆಹಾರ ಆರೋಗ್ಯ ಸುಧಾರಿಸುತ್ತೆ. ಯಾಕೆಂದರೆ ಮರಿ ತಾಯಿ ಮೇಲೆ ಜಾಸ್ತಿ ಅವಲಂಬಿಸಿರೋದಿಲ್ಲ. ತಾಯಿ ಆಹಾರ ಹಾಲನ್ನು ಅದು ಕಡಿಮೆ ತಗೊಂಡು ಹಸಿರಿನ ಮೇಲೆ ಅದು ಬೆಳವಣಿಗೆ ಶುರುವಾಗುತ್ತೆ. ತಾಯಿ ಆರೋಗ್ಯ ಬೇಗ ಇಂಪ್ರೂವ್ ಆಗಿ ಆಕೆ ಬೇಗ ಬೆದೆಗೆ ಬರ್ತಾಳೆ ಎರಡನೇ ಸಲಿಗೆ. ಸೊ ಇದು ಒಂದು ಅಡ್ವಾಂಟೇಜು. ನಾವು ಎಷ್ಟು ದಿವಸ ಜಾಸ್ತಿ ಹಾಲು ಕುಡಿಯೋಕ್ಕೆ ಬಿಡ್ತೇವೆ ಅಷ್ಟು ನೆಕ್ಸ್ಟ್ ಗರ್ಭ ಕಟ್ಟೋದಕ್ಕೆ ಮುಂದೋಗ್ತಾ ಹೋಗುತ್ತೆ. ಸೊ ಆದಷ್ಟು ನೀವು 1 ಅವಧಿಯಲ್ಲಿ, 1-1.5 ಒಳಗಡೆ ಹಸಿರು ಮೇವಿಗೆ ಅದು ಶಿಫ್ಟ್ ಆಗೋ ಹಾಗೆ, ಮರಿ ಹಸಿರು ಮೇವು ತಿಂದು ಅದನ್ನು ಅರಗಿಸ್ಕೊಳ್ಳೋಕೆ ರೂಢಿ ಮಾಡೋ ಹಾಗೆ ರೂಢಿ ಮಾಡಿಸ್ಕೊಳ್ಳೋವಂಥದ್ದು ಒಳ್ಳೆಯದು. ನಮಸ್ತೆ ಸರ್. ಒಳ್ಳೆಯದು ಪ್ರಕಾಶ್. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ ಸರ್. ಆಹಾರ ಆಹಾರಕ್ಕೆ ಬಂದಿದ್ವಿ. ಒಳ್ಳೆಯ ಸಮತೋಲನ ಆಹಾರ ಕೊಡುವಂಥದ್ದು. ಮತ್ತು ಈ ಕುರಿಗಳಲ್ಲಿ ಹೇಗೆ ಅಂತ ಹೇಳಿದ್ರೆ, ನೀವು ಮೊದಲನೇದಾಗಿ ಕುರಿ ಫಾರಂ ಮಾಡಬೇಕು ಅಂತ ಯಾರು ಅನ್ಕೋತಾರೆ ಅವರು ಫಸ್ಟು ಆಹಾರ ಇದೆಯಾ ಅನ್ನೋದನ್ನು ರೂಢಿ ಮಾಡ್ಕೋಬೇಕು. ಈಗ ನೀವು ನೀರು ಕೊಡುವಂಥದ್ದು, ಒಂದು ದೂರವಾಣಿ ಕರೆ ಇದೆ ಸರ್. ಎಸ್, ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಹೇಳಿ ಸರ್, ಯಾರು, ಎಲ್ಲಿಂದ? ನಾವು ಮಳವಳ್ಳಿ ತಾಲೂಕು ಕಗ್ಲಾ ಗ್ರಾಮದಿಂದ, ಲಿಂಗರಾಜ್ ಅರ್ಸ್ ಅಂತ ಹೇಳಿ. ಹೇಳಿ ಲಿಂಗರಾಜ್. ಸರ್, ನಮ್ಮದು ಕುರಿ ಮರಿ ಆಗ್ತಾಗ ಒಂದು ಮೂರು ದಿವಸ ನಾಲ್ಕು ದಿವಸದಲ್ಲಿ ಧನುರ್ವಾಯು ಥರ ಮರಿಗಳು ಸತ್ತೋಗ್ತಾವಲ್ಲ, ಅದಕ್ಕೇನು ಅಂತ. ಎಷ್ಟು ಸಲ ಆ ಥರ ಆಗಿದೆ ಅರಸ್ ಜಿ? ಸುಮಾರು, ನಮ್ದೆಲ್ಲ ಬಂಡೂರು ಕುರಿ ಸರ್, ಅದು ಸುಮಾರು ಸರಿ ಆಗುತ್ತೆ. ಒಂದು ಬ್ಯಾಚಲ್ಲಿ ಒಂದು ಮೂರು ಮರಿ ನಾಲ್ಕು ಮರಿ ಹೋಗ್ತವೆ. ಒಂದು ನಮ್ಮ ಹತ್ರ ಒಂದು 60 ಕುರಿ ಇದೆ. ಈಗ ಅದು ಮರಿ ಹಾಕಿದ್ಮೇಲೆ ನೀವು ಏನು ಪ್ರಾಕ್ಟೀಸ್ನ ರೂಢಿ ಮಾಡ್ಕೊಂಡಿದ್ದೀರಾ? ಮರಿ ಹಾಕಿದ ತಕ್ಷಣ ಏನು ಮಾಡ್ತೀರಾ ಮರಿಗೆ ನೀವು? ನಾವು ಮರಿ ಹಾಕಿದ ತಕ್ಷಣ ತಾಯಿ ಹಾಲೇ ಕುಡಿಸ್ತೀವಿ. ಆಯಿತು. ಏನಾರು ಹಾಲು ಒಡೆದಿಲ್ಲ ಅಂತಂದ್ರೆ ಬಾಟ್ಲಲ್ಲಿ ಕುಡಿಸ್ತೀವಿ ಸರ್. ಆಯಿತು. ಮತ್ತೆ ಹೊಕ್ಕಳು ಬಳ್ಳಿಗೆ ಏನಾದ್ರು ಮಾಡ್ತೀರಾ? ಹೊಕ್ಕಳು ಬಳ್ಳಿಗೆ ಏನಿಲ್ಲ, ಅದು ಏನಾರು ಬ್ಲಡ್ ಏನಾದ್ರು ಬರ್ತಾ ಇದೆ ಅಂತಾರೆ ಬಟ್ಟೆ ಕಟ್ತೀವಿ ಅಷ್ಟೇ. ಹಾ, ಒಂದು ಇದೊಂದು ಸಣ್ಣ ಪ್ರಾಕ್ಟೀಸ್ನ ದಯಮಾಡಿ ಮಾಡಿ. ಈಗ ಧನುರ್ವಾಯು ಅನ್ನೋಂಥದ್ದು ನೀವು ಹೇಳುವಂಥದ್ದು ಏನು ಹೇಳಿದ್ದೀರಾ, ಅದು ಧನುರ್ವಾಯು ಟೆಟನಸ್ ಥರ ಬಂದು ಸಾಯುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಈ ಧನುರ್ವಾಯು ಎಲ್ಲಿ ಅಂದರೆ ಎಲ್ಲಿ ಓಪನ್ ವೂಂಡ್ ಇರ್ತದೆ, ಕೊಟ್ಟಿಗೆಯಲ್ಲಿ ನೆಲದ ಮೇಲೆ ಬಿದ್ದು ಮರಿ ಓಡಾಡುತ್ತೆ ಮಾಡುತ್ತೆ, ಆಮೇಲೆ ಈ ಹೊಕ್ಕಳು ಬಳ್ಳಿಯಿಂದ ಆ ಕ್ರಿಮಿಕೀಟಗಳು ಒಳಗಡೆ ಹೋಗೋ ಸಾಧ್ಯತೆ ಇದೆ. ನೀವು ಹೇಳುವಂಥ ಲೆಕ್ಕದಲ್ಲಿ ನೀವು ಇಟ್ಟಿರುವಂಥ ಕೊಟ್ಟಿಗೆ ಜಾಗದಲ್ಲೇ ಆ ರೋಗ ಇರಲೇಬೇಕು. ಯಾಕೆಂದರೆ ಇದನ್ನು ನೀವು ಭಾಳ ದಿನದಿಂದ ನೋಡ್ತಾನೆ ಇದ್ದೀರಾ ಅಂದರೆ ರೋಗ ಅಲ್ಲಿ ಇದೆ ಅನ್ನೋದು ಒಂದು ಗ್ಯಾರಂಟಿ. ದಯಮಾಡಿ ಒಂದು ಸಣ್ಣ ಬದಲಾವಣೆನ ನೀವು ಹಾಕೊಳ್ಳಿ. ಎಲ್ಲ ಎಲ್ಲ ಎಲ್ಲ ವೀಕ್ ಎಲ್ಲ ಕೇಳುಗರಿಗೆ ನಾನು ಹೇಳುವಂಥ ಒಂದು ಚಿಕ್ಕ ಒಂದು ಸಜೆಷನ್ ಏನಂದರೆ, ಈಗ ಅರಸ್ ಅವರು ಹೇಳ್ತಾ ಇದ್ರು ಈ ಥರ ವಾಯು ಬಂದು ಸಾಯ್ತದೆ ಅಂತ, ಇಂಥ ಸಂದರ್ಭಗಳನ್ನು ಅವಾಯ್ಡ್ ಮಾಡಬೇಕು ಅಂದರೆ ಅಥವಾ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದರೆ ಹುಟ್ಟಿದ ತಕ್ಷಣ ಕರುಳು ಬಳ್ಳಿಗೆ ಟಿಂಚರ್ ಅಯೋಡಿನ್ ಸವರಿ. ಟಿಂಚರ್ ಅಯೋಡಿನ ಒಂದು ಪೇಂಟ್ ಡಬ್ಬ, ಒಂದು ಪೇಂಟ್ ಬ್ರಷ್ ತೊಗೊಳ್ಳಿ, ಟಿಂಚರ್ ಅಯೋಡಿನ್ ತೊಗೊಳ್ಳಿ, ಕರುಳು ಬೆಳ್ಳಿಗೆ ಟಿಂಚರ್ ಅಯೋಡಿನ ಸವರಿಬಿಟ್ಟು ಆ ಹೊಕ್ಕಳಿಂದ ಒಂದು ಇಂಚಷ್ಟು ಬಿಟ್ಟು ಒಂದು ದಾರ ಕಟ್ಟಿ. ಇಷ್ಟು ಮಾಡಿದ್ರೆ 90 ಭಾಗ ರೋಗ ರುಜಿನಗಳು ಎಂಟರ್ ಆಗುವಂಥದ್ದು ಹೋಗುತ್ತೆ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು ಎಲ್ಲಿಂದ? ನಮಸ್ಕಾರ ಸರ್, ಅಲ್ಲಿಂದ ಮಹೇಶ್ ಅಂತ ಹೇಳಿ. ಹೇಳಿ ಹೇಳಿ ಮಹೇಶ್. ಒಳ್ಳೆ ಅತ್ಯುತ್ತಮ ಕಾರ್ಯಕ್ರಮ ಸರ್ ಇದು ನಮ್ಮ ರೈತ ಬಂಧುಗಳಿಗೆ. ಹೇಳಿ ಮಹೇಶ್, ನಿಮ್ಮ ಅನುಮಾನ. ಎಲ್ಲರೂ ಹಲವಾರು ಪ್ರಶ್ನೆ ಎಲ್ಲರೂ ಕೇಳಿದ್ದಾರೆ ಸರ್, ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪಶುಭಾಗ್ಯ ಬಗ್ಗೆ ಮಾಹಿತಿ ಏನಾದ್ರು ಸ್ವಲ್ಪ ಸಿಗ್ಬೋದಾ ಅಂತ ಸರ್? ಸರ್, ಪಶುಭಾಗ್ಯ ಬಹುಶಃ ನಮಗೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಇದು ಅನೌನ್ಸ್ ಆಗುತ್ತೆ ಸರ್. ತಾವು ಅಕ್ಟೋಬರ್ ಮಂತ್ನಲ್ಲಿ ನೀವು ನಿಮ್ಮ ಹತ್ತಿರದ ಆಸ್ಪತ್ರೆಗೆ ಹೋಗಿ ಕೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ ಗ್ಯಾರಂಟಿ ಸಿಗುತ್ತೆ ಸರ್. ಹೌದು ಸರ್, ಹೌದು ಸರ್, ಹೌದು. ಧನ್ಯವಾದ, ಧನ್ಯವಾದ. ಒಳ್ಳೆಯದು ಮಹೇಶ್ ಅವರೇ. ಸರ್, ಎಸ್ ಸರ್, ಆಹಾರದ ನಾವು ಪಿಲ್ಲರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ಈಗ ಕುರಿ ಫಾರಂ ಮಾಡುವಂತಹ ವ್ಯಕ್ತಿ ಮೊದಲು ನೋಡ್ಕೋಬೇಕಾಗಿರೋದು ನನ್ನ ಹತ್ರ ಎಷ್ಟು ಆಹಾರವನ್ನು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ, ಎಷ್ಟು ಹಸಿರು ಮೇವು ಬೆಳೆಸಲಿಕ್ಕೆ ಸಾಧ್ಯ. ಹಸಿರು ಮೇವಿಗೆ ತಕ್ಕಂತೆ ಇವರು ಕುರಿಯನ್ನು ಸಾಕುವಂಥ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಈಗ ನಮ್ಮ ಸರ್ ಒಂದು ದೂರವಾಣಿ ಕರೆ. ಎಸ್, ಹೇಳಿ ಸರ್. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿಪ್ಪ. ನಮಸ್ಕಾರ ಬದಿ, ಲಕ್ಷ್ಮೀ ಚಂದ್ರರಾಜು. ಹೇಳಿ ಚಂದ್ರರಾಜ್ ಅವರೇ. ಇದು ನಮ್ದು 7 ಪ್ರಶ್ನೆ ಆಗ್ಬೇಕು ಬದಿ. ಹಾ ಹೇಳಿ. ಒಂದು ಬಾಯಿಲಿ ನೀರು ಸುರಿ, ಬಾಯಲ್ಲಿ ಅವರು ಪ್ರಶ್ನೆ ಸಂಪೂರ್ಣ ಆಗಲಿಲ್ಲ. ಸಂಪೂರ್ಣ ಆಗಿದ್ರೆ ಒಂದು ಸ್ವಲ್ಪ ಕರೆಕ್ಟಾಗಿ ಏನಾದ್ರು ಹೇಳ್ಬೋದಾಗಿತ್ತು. ಇರಲಿ, ಈಗ ನಾವು ವಾಪಸ್ಸು ಬಂದರೆ ಆಹಾರದ ಪದ್ಧತಿಗಳಲ್ಲಿ ನಾವು ಎಷ್ಟು ಆಹಾರವನ್ನು ಬೆಳೆಸ್ಲಿಕ್ಕೆ ಸಾಧ್ಯ, ಎಷ್ಟು ಸಂಗ್ರಹಣೆ ಮಾಡಲಿಕ್ಕೆ ಸಾಧ್ಯ, ಎಷ್ಟು ಸೈಲೋ ಮಾಡ್ಕೊಳ್ಲಿಕ್ಕೆ ಸಾಧ್ಯ, ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈ ಉದ್ಯಮ. ಯಾಕೆಂದರೆ ಕಾನ್ಸಂಟ್ರೇಟ್ ಸಮತೋಲನ ಆಹಾರ. ಮತ್ತೊಂದು ದೂರವಾಣಿ. ಎಸ್ ಸರ್. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಪ್ಪ? ಸರ್, ಹೇಳಿ ಹೇಳಿ. ಶಿವನ ಹೇಳಿ ಹೇಳಿ ಹೇಳಿ ಸರ್. ಇವಾಗ ಒಂದು 10 ಕುರಿಗಳ ನಮ್ಮ ಹತ್ರ. ಇವಾಗ ಮೊನ್ನೆ ಒಂದು ಮರಿ ಕಿಲೋ ಕುರಿ, ಅದು ಹಾಲು ಎಷ್ಟು ದಿನ ಕುಡಿಸ್ಬೋದು ಎಷ್ಟು ದಿನ ಅಂತ? ಮಾಮೂಲಾಗಿ ನೀವು ಯಾವುದೇ ಮರಿಗೆ ಆದರೂ ಕೂಡ ಹುಟ್ಟಿದ ತಕ್ಷಣ ಹಾಲು ಕುಡಿಸುವಂಥದ್ದು ಮೊದಲನೇ ಪ್ರಾಕ್ಟೀಸು. ಸೊ ಹಾಲು ಕುಡಿಸಿದ ಮೇಲೆ ನೀವು ಪ್ರತಿ ಒಂದು 15 ದಿನಗಳವರೆಗೆ ತಾಯಿ ಹಾಲಲ್ಲಿರಬಹುದು, 15 ದಿನಗಳ ನಂತರ ನಿಧಾನಕ್ಕೆ ಅದಕ್ಕೆ ಎಳೆ ಚಿಗುರು ಹಸರನ್ನು ಕೊಟ್ಟು ತಿನ್ನಲಿಕ್ಕೆ ರೂಢಿ ಮಾಡಿಸ್ಬೇಕು. 1.5 ತಿಂಗಳ ತನಕನೂ ಹಾಲಲ್ಲಿಟ್ಟು ಆಮೇಲೆ ಹಾಲನ್ನು ನಿಲ್ಲಿಸುವಂಥದ್ದು ಒಳ್ಳೆ ಪ್ರಾಕ್ಟೀಸು. ಇನ್ನೊಂದು ಪ್ರಶ್ನೆ ಅಂದರೆ ಕೊಟ್ಟಿಗೆ ಐತೆ, ಮುಂದಿನ ಕೊಟ್ಟಿಗೆ ಐತೆ, ಅದರಲ್ಲಿ ವಾರ ಮುಂದಿನ ಕೊಟ್ಟಿಗೆ ಇದು ಸರ್. ನಿಮ್ಮ ರಾಸ್ಗಳ ಮೇಲೆ ಹೋಗುತ್ತೆ. ನೀವೇನಾದರೂ ತುಂಬ ಕಡಿಮೆ ರಾಸ್ಗಳಿದ್ದರೆ ಅನಿವಾರ್ಯವಾಗಿ ಮಣ್ಣಿನ ಕೊಟ್ಟಿಗೆ ಇಟ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಬೇಕಾದ್ರೆ ಅಡಕೆ ಅಟ್ಟಣೆ ಅಂತ ಮಾಡ್ತಾರೆ, ಅಡಕೆ ಅಟ್ಟಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಅವಾಗ ಏನಾಗುತ್ತೆ ಅಂದರೆ ಈ ಕಾಲು ಕೊಳಬೆಲ್ಲ ಇದಾಗುತ್ತೆ, ಏನೋ ಕೊಳತೋಗುವಂಥದ್ದೆಲ್ಲ ಬರುತ್ತೆ, ಆ ಥರ ರೋಗಗಳು ಬರೋದಿಲ್ಲ. ಅಡಕೆ ಅಟ್ಟಣೆ ಮಾಡಿದ್ರೆ ಒಳ್ಳೇದು, ಚೀಪ್ ಆಗುತ್ತೆ ಮಾಡಿ. ಒಳ್ಳೇದು ಸರ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಎಸ್ ಸರ್, ಆಹಾರದ ಎಸ್ ಸರ್ ಆಹಾರದಲ್ಲಿ ನಾ ಹೇಳಿದ್ನಲ್ಲ, ಈಗ ಅಂಗಡಿಯಿಂದ ತರೋ ಆಹಾರ ನಾಳೆ ಬೆಳಗ್ಗೆ ಹೋಗಿ ಬೇಕಾದ್ರೆ ಒಂದು ಲೋಡ್ ಸಮತೋಲನ ಆಹಾರ ತಂದ್ಬಿಡ್ಬೋದು, ಆದರೆ ಒಂದು ಲೋಡ್ ಹಸಿರು ಮೇವು ಸಿಗೋದಿಲ್ಲ. ಆದ್ದರಿಂದ ಎಲ್ಲರಿಗೂ ಒಂದು ಕಿವಿ ಮಾತು ಏನಂದರೆ, ಎಷ್ಟು ಸಂಖ್ಯೆಯ ಕುರಿ ಸಾಕಬೇಕಂತಿದ್ದೀರಿ ಅದಕ್ಕೆ ಕರೆಕ್ಟಾಗಿ ಹಸಿರು ಆಹಾರ ಮತ್ತು ಒಣ ಆಹಾರನ ಫಸ್ಟು ರೆಡಿ ಮಾಡ್ಕೋಬೇಕು, ಅಥವಾ ಎಲ್ಲೆಲ್ಲಿದೆ ಗುರುತು ಮಾಡಿಕೊಂಡು ಅದಕ್ಕೊಂದು ಕಾಂಟ್ರ್ಯಾಕ್ಟ್ ಮಾಡಿ ಒಂದು ಚೈನ್ ಮಾಡ್ಕೋಬೇಕು. ಇಂತಿಂಥ ಕಡೆ ಆಹಾರ ಲಭ್ಯ ಇದೆ, ನಾನು ಆಹಾರ ತಗೊಂಡು ಇದು ಸಾಕ್ಬೋದು ಅನ್ನೋದನ್ನ ಗ್ಯಾರಂಟಿ ಮಾಡಿಕೊಂಡೇ ಮುಂದಕ್ಕೆ ಹೋಗುವಂಥದ್ದು ಒಳ್ಳೆಯ ಪದ್ಧತಿ. ದೂರವಾಣಿ ಕರೆ ಇದೆ ಸರ್. ನಮಸ್ತೆ ಆಕಾಶವಾಣಿ, ಹೇಳಿಪ್ಪ. ನಮಸ್ಕಾರ, ಹೇಳಿ ಸರ್. ಮುಂದುವರಿಸಿ ಸರ್. ಎಸ್ ಸರ್, ಈಗ ಸರ್ ಇನ್ನೊಂದಿದೆ. ನಮಸ್ತೆ ಆಕಾಶವಾಣಿ ಸರ್. ಅವಾಗಲೇ ಕೊಟ್ಟಾಗೋದು ಸರ್, ಅದು ಶಿವಾನಂದ್ ಹೇಳಿ. ಶಿವಾನಂದ್ ಅಲ್ಲ, ಮಂಜುರಾಜ್ ಅಂತ. ಹೇಳಿ ಹೇಳಿ ಹೇಳಿ. ಅದೇ ಹಾರ್ಟ್ ಅಟ್ಯಾಕ್ ತರ ಆಗುತ್ತಲ್ಲ ಸರ್, ಹೊಟ್ಟೆ ಉಗ್ರ ಬಂದ್ಬಿಟ್ಟು ಕುರಿಗಳು ಮೈತಿದಂಗೇನು. ಅದೇ ಇದೇ ಪ್ರಶ್ನೆನ ಮೊದಲು ಕೇಳಿದ್ರು ಒಬ್ರು. ನಾನು ಹೇಳೋದು, ನೀವು ಮೇಯಿಸ್ಕೊಳಕ್ ಹೋಗುವಾಗ ದಯವಿಟ್ಟು ಗಮನಿಸಿ ಯಾವ ಜಮೀನಿನ ಸುತ್ತಮುತ್ತ ಈ ಔಷಧಿಗಳನ್ನು ಹೊಡೆದಿರ್ತಾರೆ, ಯೂರಿಯಾ ಹಾಕಿರ್ತಾರೆ, ಅಂತ ಜಮೀನುಗಳ ಅಕ್ಕಪಕ್ಕ ದಯಮಾಡಿ ಮೇಯಿಸಕ್ಕೆ ಹೋಗ್ಬೇಡಿ. ಅದು ಬಿಟ್ಟರೆ ಹೌದು, ಅದೇನಾಗುತ್ತೆ, ನೀವು ಮೇದ ತಕ್ಷಣ ಒಳಗಡೆ ಹೊಟ್ಟೆ ಉಬ್ರ, ಆ ಕೆಮಿಕಲ್ಸ್ ಇಂದಾನೆ ಹೊಟ್ಟೆ ಉಬ್ರ ಶುರು ಆಗೋಗುತ್ತೆ. ಅದಕ್ಕೆ ಮೆಡಿಸನ್ ತುಂಬ ಕಷ್ಟ, ಅದು ಪಾಯ್ಸನ್ ಕೊಟ್ಟವ್ರಿಗೆ ನಾವು ಎಷ್ಟು ಮಟ್ಟಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಆ ರೀತಿ ಆಗುತ್ತೆ. ದಯಮಾಡಿ ಆ ಔಷಧಿ ಕೊಡಿಸೋದಕ್ಕಿಂತ ಅವಾಯ್ಡ್ ಮಾಡೋದು ಒಳ್ಳೆಯದು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್, ನಾವು ಟಿಎಸ್ಸಿ ಪೊಲೀಸ್ ಚಂದ್ರಶೇಖರ್ ಅಂತ. ಹೇಳಿ ಚಂದ್ರಶೇಖರ್. ಸರ್, ಅನುಗ್ರಹ ಯೋಜನೆ ಕುರಿಗಳಿಗೆ ಮಾತ್ರ ಸರ್ ಎಂದಕ್ಕೂ ಇದೆ ಸರ್? ಆಡು ಮರಿಗಳಿಗೆ ಎರಡಕ್ಕೂ ಇದೆ, ಕುರಿ ಮತ್ತು ಆಡು ಎರಡಕ್ಕೂ ಆಗುತ್ತೆ. ಸರ್, ಈಗ ನಾವು ಒಂದು 100 ಇನ್ನೂರು ಕುರಿ ಮಾಡಿದ್ರೆ ಸರ್ಕಾರದಿಂದ ಏನು ಸಬ್ಸಿಡಿ ಸಿಗುತ್ತೆ ಸರ್? ಲೋನು ಸಿಗುತ್ತೆ, ಸಬ್ಸಿಡಿ ಕೂಡ 25% ಸಬ್ಸಿಡಿ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇದೆ. ನೀವು ನಿಮ್ಮಲ್ಲಿ ಲಿಂಗರಾಜು ಅಂತ ಡಾಕ್ಟರ್ ಇದ್ದಾರೆ ನರಸೀಪುರದಲ್ಲಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಕೆಲಸ ಆಗುತ್ತೆ ಗ್ಯಾರಂಟಿಯಲ್ಲಿ. ಪಶುಸಂಗೋಪನಾ ಇಲಾಖೆಯಿಂದ ಮಾಹಿತಿ ತಗೋಬೇಕಾ? ಪಶುಸಂಗೋಪನಾ ಆಸ್ಪತ್ರೆ ಇದೆಯಲ್ಲ ನರಸೀಪುರದಲ್ಲಿ, ಅಲ್ಲಿ ನೀವು ಅವ್ರನ್ನ ಭೇಟಿ ಮಾಡಿ ನಿಮ್ಮ ಕೆಲಸ ಸುಸೂತ್ರವಾಗಿ ಆಗುತ್ತೆ. ಒಳ್ಳೇದು ಸರ್. ಈಗ ಫೈನಲ್ ಆಗಿ ಒಂದು ಎರಡು ವಾಕ್ಯದಲ್ಲಿ ಮುಗಿಸ್ಬಿಡಿ ಸರ್. ಎಸ್ ಸರ್, 5 ಅಂಶಗಳನ್ನು ಇವರು ಎಲ್ಲ ಕುರಿಗಾರರು ಜ್ಞಾಪಕ ಇಟ್ಕೋಬೇಕು. 1, ತಳಿಯನ್ನು ಆಯ್ಕೆ ಮಾಡ್ಕೊಳ್ಳೋವಂಥದ್ದು. 2, ಮನೆಯನ್ನು ಯಾವ ರೀತಿ ಕಟ್ಟಬೇಕು. 3, ಆಹಾರ ಪದ್ಧತಿ. 4, ರೋಗ ರುಜಿನಗಳು ಬರದೇ ಇರೋ ಹಾಗೆ ವ್ಯಾಕ್ಸಿನೇಷನ್ಸು ಮತ್ತು ಡಿವರ್ಮಿಂಗ್ ಮಾಡೋದು. 5, ಮಾರ್ಕೆಟಿಂಗ್ ಸಿದ್ಧತೆ. ಈ 5 ಅಂಶಗಳನ್ನು, ಪಂಚಸೂತ್ರಗಳನ್ನು ರೈತ ಮಾಡಿಕೊಂಡಲ್ಲಿ ಮಾತ್ರ ಈ ಕುರಿ ಉದ್ಯಮೆ ಲಾಭದಾಯಕವಾಗುತ್ತೆ, ಮತ್ತು ಅವನು ಅದರಲ್ಲಿ ಖಂಡಿತವಾಗಿ ದುಡ್ಡನ್ನು ನೋಡಬಹುದಾಗಿರ್ತದೆ. ಡಾಕ್ಟರ್ ಷಡಕ್ಷರಮೂರ್ತಿಯವರೇ, ಬಹಳಷ್ಟು ಜನರಿಗೆ ದೂರವಾಣಿ ಸಂಪರ್ಕ ಸಿಕ್ಕಿಲ್ಲ, ಹಾಗಾಗಿ ಅವರು ನೇರವಾಗಿ ತಮ್ಮನ್ನೇ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ಓ ಖಂಡಿತ ಸರ್, 8-2-7-0-0-2-8-9-0. ಇನ್ನೊಮ್ಮೆ ಹೇಳ್ತೀರಾ? 8-2-7-0-0-2-8-9-0. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. ಎಸ್ ಸರ್, 8-2-7-0-0-2-8-9-0. ಒಳ್ಳೆಯದು ಡಾಕ್ಟರ್ ಬಿ ಎನ್ ಷಡಕ್ಷರಮೂರ್ತಿಯವರೇ, ಇದುವರೆಗೂ ಲಾಭದಾಯಕ ಕುರಿ ಉದ್ಯಮಕ್ಕೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ. ಹಾಗೆ ಕರೆ ಮಾಡಿದಂತಹ ಕೇಳುಗರಿಗೆ ಭಾಗವಹಿಸಿದಂತಹ ತಮಗೆ ವಂದಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ವಂದನೆಗಳು, ನಮಸ್ಕಾರ. ವಂದನೆ ವಂದನೆ, ತಮಗೂ ವಂದನೆಗಳು ಸರ್. ಇದುವರೆಗೆ ಲಾಭದಾಯಕ ಕುರಿ ಸಾಕಾಣಿಕಾ ಉದ್ಯಮಕ್ಕೆ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಮೈಸೂರು ಜಿಲ್ಲಾ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಬಿಎನ್ ಷಡಕ್ಷರಮೂರ್ತಿ. ಇವರೊಡನೆ ಭಾಗವಹಿಸಿದವರು ಎನ್ ಕೇಶವಮೂರ್ತಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ,